ನಾಟಕ ರೂಪಾಂತರ ಕಾಂತೇಶ ಕದರ ಮಂಡಲಗಿ ಅವರ ನಿರ್ದೇಶನದಲ್ಲಿ ಯಶಸ್ವಿ ಪ್ರದರ್ಶನವನ್ನು ಕಂಡಿದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಚಿಂಚನಸೂರು ಗ್ರಾಮದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇಂದು ಬೆಳಗ್ಗೆ 8:17 ವೇಳೆಗೆ ಸಣ್ಣ ಪ್ರಮಾಣದ ಭೂಕಂಪ ಸಂಭವಿಸಿದೆ. ರೆಕ್ಟರ್ ಮಾಪಕದಲ್ಲಿ 2.3 ತೀವ್ರತೆಯ ದಾಖಲಾಗಿದ್ದು, ಘಟನೆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರದೊಂದಿಗೆ ಸಂಪರ್ಕದಲ್ಲಿ ಇರುವುದಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ರಾಯಚೂರು ನಗರದ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್ಎಸ್ ಸಾತ್ವಿಕ್ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ 3 ದಿನಗಳ ಕಾಲ ನಡೆಯಲಿರುವ ಕಾಮನ್ವೆಲ್ತ್ ಸಂಸದೀಯ ಸಂಘದ 11ನೇ ಸಮ್ಮೇಳನಕ್ಕೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಚಾಲನೆ. ನಟ ದಿವಂಗತ ವಿಷ್ಣುವರ್ಧನ್, ಬಹುಭಾಷಾ ನಟಿ ದಿವಂಗತ ಬಿ ಸರೋಜಾದೇವಿ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲು ಸಂಪುಟ ಸಭೆ ನಿರ್ಧಾರ. ಎಲ್ಲಾ ಜಿಲ್ಲಾ ತಾಲೂಕು ಆಸ್ಪತ್ರೆಗಳ ನವೀಕರಣಕ್ಕೆ 540 ಕೋಟಿ ರೂಪಾಯಿ ಅಂದಾಜು ಮೊತ್ತಕ್ಕೆ ಸಂಪುಟ ಒಪ್ಪಿಗೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮತಪತ್ರ ಬಳಸುವುದು ತಪ್ಪಲ್ಲ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:17. ಕೃಷಿ ರಂಗ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದ ಭಾಗವಹಿಸುತ್ತಾರೆ. ಕೆಆರ್ ನಗರ ತಾಲೂಕು ಬೀಚನಹಳ್ಳಿ ಗ್ರಾಮದ ಸಹೋದರರಾದ ಕೆಬಿ ಪ್ರಬೋಧ್ ಹಾಗೂ ಕೆಬಿ ಪ್ರದ್ಯುಮ್ನ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಪ್ರದ್ಯುಮ್ನ ಅವರೇ ನಮಸ್ಕಾರ. ನಮಸ್ಕಾರ. ಪ್ರಬೋಧ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ. ಸ್ವಲ್ಪ ಹೇಳಿ ನಿಮ್ಮ ಬಗ್ಗೆ ಪ್ರಬೋಧ್ ಅವರೇ. ಸರ್, ನಾನು MBA UKಯಲ್ಲಿ ಓದಿ ವಾಪಸ್ ಅಲ್ಲಿ ಒಂದು 10 ವರ್ಷ ಕೆಲಸ ಮಾಡಿ ಈಗ ವಾಪಸ್ ಬಂದು ವ್ಯವಸಾಯ ಮಾಡ್ತಾ ಇದ್ದೇನೆ. ಸಾಲಿಗ್ರಾಮ ತಾಲೂಕು ಮಿರ್ಲೆ ಹೋಬಳಿ ಬೀಚ್ನಹಳ್ಳಿ ಗ್ರಾಮ, ಅಲ್ಲಿ ಒಂದು ತೋಟ ಮಾಡಿದ್ದೀವಿ. ಈಗ ತಾವು ವಿದ್ಯಾಭ್ಯಾಸಕ್ಕೆ ಹೊರಗಡೆ ಹೋಗೋಕ್ಕೆ ಕಾರಣ ಏನು ಅಂದರೆ, ಅದು ನಮ್ಮದೊಂದು ಟೈಅಪ್ ಕೋರ್ಸ್ ಇತ್ತು ಇಲ್ಲಿ JCEಯಲ್ಲಿ. ಅದು ಆಫ್ಟರ್ 10th 4 ಇಯರ್ಸ್ ಇಲ್ಲಿ ಓದಿ 2 ಇಯರ್ಸ್ ಅಲ್ಲಿ ಮಾಡಿದರೆ ಅದು ಇಟ್ಸ್ ಎ ಕಾಂಬಿನೇಷನಲ್ ಕೋರ್ಸ್. ಅಲ್ಲಿ ಹೋದರೆ ವಿ ಗೆಟ್ BE ಆನರ್ಸ್. ಹೌದಾ? ಸೊ ಆ ಕೋರ್ಸ್ಗೆ ಓದಿದ್ದು ನಾನು. ಓಕೆ. ಅಲ್ಲೇ ಡಿಗ್ರಿ ಮುಗಿಸಿ ಮಾಸ್ಟರ್ಸ್ ಮುಗಿಸಿ ಒಂದು ಪವರ್ ಕಂಪ್ನಿಗೆ ವರ್ಕ್ ಮಾಡ್ತಾ ಇದ್ದೆ. ಹೌದಾ? ಯಾಕೆ ವಾಪಸ್ ಬಂದ್ಬಿಟ್ರಿ? ವ್ಯವಸಾಯ ಮಾಡೋ ಉದ್ದೇಶದಿಂದ? ವ್ಯವಸಾಯ ಅನ್ನೋದಕ್ಕಿಂತ ಒಂದು ಪವರ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕು ನಂದೇ ಅಂದ್ಕೊಂಡು ಬಂದದ್ದು. ಆಮೇಲೆ ಇಲ್ಲಿ ಸ್ವಲ್ಪ ಅಡೆತಡೆಗಳಾಯಿತು, ಹಾಗಾಗಿ ಬ್ಯಾಕ್ ಟು ರೂಟ್ಸ್ ಅಂದ್ಬಿಟ್ಟು ವ್ಯವಸಾಯಕ್ಕೆ. ಅಂದರೆ ವ್ಯವಸಾಯಕ್ಕೆ ವಾಪಸ್ ಬಂದ್ರಿ ಅಂದರೆ ನಿಮ್ಮ ತಂದೆ ತಾಯಿ ವ್ಯವಸಾಯ ಮಾಡ್ತಿದ್ರ? ತಂದೆ ತಾಯಿ ಇಲ್ಲ, ತಾತ ಅಜ್ಜಿ ಅವ್ರು ಮಾಡ್ತಿದ್ರು. ತಂದೆ ಗೌರ್ಮೆಂಟ್ ಸರ್ವಿಸಲ್ಲಿದ್ದರು. ಸೊ ಹಾಗಾಗಿ ಮೂಲಕ್ಕೆ ಹೋಗೋಣ ಅಂತೇಳಿ ವಾಪಸ್. ಅಂದರೆ ತಾತನ ವೃತ್ತಿ ಹಿಡಿದ್ಬಿಟ್ರಿ. ನಿಮಗೆ ಪಿತ್ರಾರ್ಜಿತವಾದ ಜಮೀನು ಇತ್ತ? ಇತ್ತು ಸರ್. ಎಲ್ಲಿ? ಅದು ಬನ್ನೂರ್ ಹತ್ರ ಕೇತುಪುರ ಅಂತ ಅಲ್ಲಿತ್ತು. ಅದನ್ನು ಕೊಟ್ಟು ಇಲ್ಲಿ KR ನಗರಲ್ಲಿ ಪರ್ಚೇಸ್ ಮಾಡಿದ್ವು. ಮೂಲ ಆಸ್ತಿ ಮಾರಿ ಇಲ್ಲಿ ತಗೊಂಡು. ಈಗ ಅಲ್ಲೇ ಅಭಿವೃದ್ಧಿ ಮಾಡ್ಬೋದಿತ್ತಲ್ಲ, ಅದನ್ನೇ ಕೊಟ್ರಿ? ಅದು ಹಳೆ ತೋಟ ಇತ್ತು, ಮತ್ತೆ ಸ್ವಲ್ಪ ನುಸಿ ರೋಗ ಬಂದು ತಂಗೆಲ್ಲ ಹಾಳಾಗ್ಬಿಟ್ಟಿತ್ತು. ಜೊತೆಗೆ ಹೊಸದಾಗಿ ಮಾಡೋದಕ್ಕೆ ಎಕ್ಸ್ಪೆರಿಮೆಂಟ್ ಮಾಡೋಕೆ ಆಗ್ತಿರ್ಲಿಲ್ಲ ಅಲ್ಲಿ ಇದ್ದ ಗಿಡಗಳಿಂದ. ಹೊಸ ಪ್ಲೇನ್ ಜಾಗ ಹುಡುಕಿ ತಗೊಂಡು. ಓಕೆ. ನೀವು ತಗೊಂಡಾಗ ಜಾಗ ಯಾವ ರೀತಿ ಇತ್ತು? ಅದು ಕಂಪ್ಲೀಟ್ಲಿ ಕುರಿ ಮೇಯಿಸೋ ಜಾಗ ಆಗಿತ್ತು. ಅಲ್ಲಿ ಯಾರು ಊರವರು ಎಲ್ಲ ಕುರಿ ಬಿಡ್ತಾ ಇದ್ರು. ಅಲ್ಲಿ ಯಾರು ವ್ಯವಸಾಯ ಮಾಡಿರಲಿಲ್ಲ. ಅದೊಂದು ನಮ್ಗೆ ತಿಳ್ದಂಗೆ ಒಂದು 10-20 ವರ್ಷದಿಂದ ಅಲ್ಲಿ ಏನೂ ವ್ಯವಸಾಯ ಆಗೇ ಇಲ್ಲ, ಒಂಥರ ಬ್ಯಾರನ್ ಲ್ಯಾಂಡ್ ಇದ್ದಾಗಿತ್ತು. ಅದನ್ನು ನಾವು ಚೂಸ್ ಮಾಡಿಕೊಂಡು ಅದು ಪರ್ಚೇಸ್ ಮಾಡಿ ಸ್ಲೋಲಿ ಡೆವಲಪ್ಮೆಂಟ್ ಶುರು ಮಾಡಿದ್ದು. ಅಂದರೆ ಯಾರಿಗೂ ಬೇಡದ ಜಮೀನು ನೀವು ತಗೊಂಡಿದ್ದು? ಯಾವ ಧೈರ್ಯದ ಮೇಲೆ ತಗೊಂಡ್ರಿ? ಅದು ಮಂಡ ಧೈರ್ಯ ಅಂತಲೇ ಅನ್ಕೋಬೋದು ಸರ್, ಯಾಕಂದರೆ ಯಾವತ್ತೂ ಜಮೀನು ಅಪ್ರಿಷಿಯೇಟ್ ಆಗುತ್ತೆ ಹೊರತು ಡಿಪ್ರಿಷಿಯೇಟ್ ಆಗೋ ಅಸೆಟ್ ಅಲ್ಲ ಅದು. ಸರಿ, ಏನು ಮಾಡಿದ್ರಿ ಮೊದಲಿಗೆ? ಮೊದಲಿಗೆ ಅಲ್ಲಿ ಬೆಳೆದಿದ್ದು ಮುಳ್ಳು ಗಿಡಗಳು ಅದೆಲ್ಲ ಕೀಳಿಸಿ ಫಸ್ಟು ಫೆನ್ಸ್ ಮಾಡ್ದು, ಫೆನ್ಸ್ ಮಾಡಿ ರೋಡ್ಸ್ ಮಾಡಿಕೊಂಡು ಆಮೇಲೆ ಪಪ್ಪಾಯ ಹಾಕಿದೋ. ಫಸ್ಟ್ ಸ್ವಲ್ಪ ಇಮಿಡಿಯೇಟ್ ಕ್ಯಾಶ್ ಬೇಕಾಗಿದ್ದರಿಂದ ಅದು ಕ್ಯಾಶ್ ಕ್ರಾಪ್ ಆಗಿದ್ದರಿಂದ ಪಪ್ಪಾಯ ಹಾಕಿದೋ. ಆಮೇಲೆ ಗೋಡಂಬಿ, ಮಾವು, ನಿಂಬೆ, ಸೀಬೆ ಈ ಥರ ಆ್ಯಡ್ ಆನ್ ಮಾಡಿಕೊಂಡು ಈಗ ಲೇಟೆಸ್ಟ್ ಅಡಿಷನ್ನು ಡೇಟ್ಸ್ ಹಾಕಿದ್ದೀವಿ ಒಂದು 50 ಗಿಡ. ಆಮೇಲೆ ಲೀಚಿ ಇದೆ, ಬಟರ್ ಫ್ರೂಟ್ ಇದೆ, ಡ್ರ್ಯಾಗನ್ ಫ್ರೂಟ್ ಇದೆ. ಇದಲ್ಲದೆ ಆಗ್ರೋ ಫಾರೆಸ್ಟ್ರಿಯಾಗಿ ಗಂಧ ಮತ್ತು ರಕ್ತಚಂದನ, ಸಿಲ್ವರ್ ಓಕು, ಮಾಗನಿ, ತುರ್ಬೇವು, ಟೀ ಕುಟ್ಟು ಇಷ್ಟು ಗಿಡಗಳು ಹಾಕಿದ್ದೀವಿ. ಒಟ್ಟು ಜಮೀನಿನ ವಿಸ್ತೀರ್ಣ ಏನು? ಅದು 40 acres. 40 acres? ಹೌದು. ನೀರಿನ ಆಶ್ರಯ ಹೇಗೆ? ನೀರು ಬೋರ್ವೆಲ್ ಆಶ್ರಿತ. ಅಥವಾ ಎಷ್ಟಿದೆ ಬೋರ್ವೆಲ್ಗಳು? 5 ಇದೆ. ಅದಲ್ಲದೆ ಈಗ ಕಾಲುವೆ ನೀರಿದ್ದಾಗ ಅದನ್ನ ಸ್ವಲ್ಪ ಉಪಯೋಗಿಸ್ಕೋತೀವಿ. ಕಾಲುವೆ ಹೋಗಿದೆಯಾ? ಕಾಲುವೆ ಹೋಗಿದೆ. ಹೌದಾ, ಯಾವ ಕಾಲುವೆ ಅದು? ಹೆಸರು ಗೊತ್ತಿಲ್ಲ, ಬಟ್ ಅದು ಬಳ್ಳೂರು ಕಟ್ಟೆಯಿಂದ ಬರುತ್ತೆ ಅಂತ. ಹೌದಾ? ಓಕೆ. ಅಂದರೆ ವರ್ಷ ಪೂರ್ತಿ ನೀರು ಇರುತ್ತೆ? ಇಲ್ಲ ಸರ್, ಅದು ಜುಲೈಯಿಂದ ಡಿಸೆಂಬರ್ವರೆಗೂ ಇರುತ್ತೆ. ಓಕೆ. ಮಳೆ ನೀರನ್ನು ಸಂರಕ್ಷಣೆ ಮಾಡೋದಕ್ಕೆ, ನೀರು ಮತ್ತು ಮಣ್ಣಿನ ಸಂರಕ್ಷಣೆಗೆ ಏನಾದರೂ ಮಾಡಿದ್ದೀವಿ ಸರ್? ಏನು ಮಾಡಿದ್ದೀರಿ? ಅದಕ್ಕೆ ರೋಡ್ ಸುತ್ತ ಟ್ರೆಂಚ್ ಹೊಡೆದಿದ್ದೀವಿ. ಜಮೀನಿಗೆ ಬಿದ್ದು ಮಳೆ ನೀರು ಆಚೆ ಹೊರದೋಗದೆ ಇರೋಂಗೆ ಟ್ರೆಂಚ್ ಮಾಡಿ ಅಲ್ಲಲ್ಲೇ ಇಂಗು ಗುಂಡಿಗಳು ಮಾಡಿದ್ದೀವಿ. ಅದಲ್ಲದೆ ಒಂದು ಎಕರೆಯಲ್ಲಿ ಕೆರೆ ಮಾಡಿದ್ದೀವಿ. ಅಲ್ಲಿಗೆ ಎಲ್ಲ ಕಡೆಯಿಂದ ನೀರು ಅಲ್ಲಿ ಸಂಗ್ರಹ ಆಗುತ್ತೆ ಮಳೆ ನೀರು. ಸೊ ನಮ್ಮ ಜಮೀನಿಗೆ ಬಿದ್ದು ನೀರು ಆಚೆ ಹೋಗದೇ ಇರೋಂಗೆ ಅಲ್ಲೇ ತಡೆದಿಟ್ಕೊಳ್ಳೋಗೆ ಪ್ಲ್ಯಾನ್ ಮಾಡಿ ಒಂದು 3 ಕೃಷಿ ಹೊಂಡ ಪ್ಲಸ್ ಒಂದು ಕೆರೆ ಇಷ್ಟು ಮಾಡಿ. ನಿಮ್ಮ ಬಗ್ಗೆ ಹೇಳಿ ಪ್ರದ್ಯುಮ್ನ ಅವರೇ. ಬಿ ಕಾಮ್ ಮಾಡಿ ಬೆಂಗಳೂರಲ್ಲಿ ಓದಿದ್ದು. ಅಲ್ಲೇ ಒಂದು MNC ಕಂಪ್ನಿಯಲ್ಲಿ ಸೇರಿಕೊಂಡೆ. ಅಲ್ಲೇ ಕೆಲಸ ಮಾಡ್ತಾ MBA ಮಾಡಿದೆ ಫೈನಾನ್ಸಲ್ಲಿ. ಸೊ ಆಲ್ಮೋಸ್ಟ್ ಒಂದು 11 ವರ್ಷ ಕೆಲಸ ಮಾಡಿದೆ. ಅದಾದಮೇಲೆ ನನಗೂ ಒಂದು ಸ್ವಲ್ಪ ತೋಟದ ಕಡೆ ಒಲವಿತ್ತು. ಆ ಅಣ್ಣ ಹೇಳಿದಾಗೆ ತಂದೆಯವ್ರದ್ದು ಪಿತ್ರಾರ್ಜಿತ ಆಸ್ತಿ ಇತ್ತು. ಸೊ ಹಾಗಾಗಿ ತಂದೆ ಸರ್ವಿಸಲ್ಲಿದ್ದರೂ ಕೂಡ ನಂದು ಸುಮಾರು ಎಲ್ಲ ಶನಿವಾರ ಭಾನುವಾರಗಳು ರಜಾ ದಿನಗಳು ಯಾವಾಗಲೂ ತೋಟದಲ್ಲೇ ಕಳೆದಿತ್ತು. ಅಪ್ಪನಿಗೆ ರಜಾ ಇರ್ತಿತ್ತು, ಸೊ ತೋಟಕ್ಕೆ ಕರ್ಕೊಂಡು ಹೋಗ್ಬಿಡ್ತಾಯಿದ್ರು. ಸೊ ವ್ಯವಸಾಯ ಹೊಸದಾಗಿ ಏನು ಇರಲಿಲ್ಲ ನಮಗೆ. ತಾತ ಮಾಡಿದ್ದು ನೋಡಿದ್ವಿ, ನಾವು ಶನಿವಾರ ಭಾನುವಾರ ಅಲ್ಲಿ ಮಾಡಿದ್ವಿ. ಸೊ ಹಾಗಾಗಿ ನನಗೂ ಒಂದು ಸ್ವಲ್ಪ ತೋಟದ ಕಡೆ ಒಲವಿತ್ತು. ಅದೇ ಟೈಮಲ್ಲಿ ಅಣ್ಣನೂ UKಯಿಂದ ವಾಪಸ್ ಬಂದಿದ್ದ. ಸೊ ಅವನು ತೋಟದಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದ. ಸೊ ನನಗೂ ಕೆಲಸದ ಒತ್ತಡನೂ ಜಾಸ್ತಿ ಇತ್ತು. ಸೊ ಹಾಗಾಗಿ ಒಂದು ಕಾನ್ಷಿಯಸ್ ಡಿಸಿಷನ್ ತಗೊಂಡು ನಾನು ವಾಪಸ್ ಮೈಸೂರಿಗೆ ಬಂದೆ. ಸೊ ಹಾಗಾಗಿ ಅಣ್ಣನ ಜೊತೆ ಕೈಗೂಡಿ ನಾವಿಬ್ರು ಸೇರಿ ಇವಾಗ ವ್ಯವಸಾಯ ಮಾಡ್ತಾ ಇದ್ದೀವಿ. ಅಂದರೆ ನೀವೆಲ್ಲ ಆರ್ಥಿಕವಾಗಿ ನೋಡುವಂಥವ್ರು ಅಲ್ವೇ? ನಿಮಗೆ ಅವರು ಈ ಬ್ಯಾರನ್ ಲ್ಯಾಂಡ್, ಬಂಜರು ಭೂಮಿಯನ್ನು ಖರೀದಿ ಮಾಡಿದಾಗ ಏನೋ ಅನ್ನಿಸ್ಲಿಲ್ವಾ? ಆಗ ಅಷ್ಟು ಐಡಿಯಾ ಇರಲಿಲ್ಲ. ಆಗಿನ ನಾನು ಕೆಲಸದಲ್ಲಿದ್ದೆ ಪರ್ಚೇಸ್ ಮಾಡಿದಾಗ. ಜೊತೆಗೆ ಆವಾಗ ನಮ್ಮದು ಇಂಟೆನ್ಷನ್ ಇದ್ದಿದ್ದು ಕೂಡ ಬ್ಯಾರನ್ ಲ್ಯಾಂಡ್ ಏನಕ್ಕೆ ಪರ್ಚೇಸ್ ಮಾಡಿದ್ವಿ ಅಂದರೆ ಸೋಲಾರ್ ಪ್ರಾಜೆಕ್ಟ್ ಮಾಡಬೇಕಂತ ಹೇಳಿ. ಸೊ ಆಲ್ರೆಡಿ ಎಕ್ಸಿಸ್ಟಿಂಗ್ ತೋಟಗಳಿದ್ದು ಅಲ್ಲಿ ಗಿಡ ಮರಗಳನ್ನ ತೆಗ್ದು ಸೋಲಾರ್ ಹಾಕೋದು ಬೇಡ. ಸೊ ಒಂದು ದೊಡ್ಡ ವಿಸ್ತೀರ್ಣ ಆದಷ್ಟು ವ್ಯವಸಾಯಕ್ಕೆ ಯೋಗ್ಯ ಇಲ್ಲದೇ ಇರೋಂಥದ್ದನ್ನ ಹುಡುಕ್ತಾ ಇದ್ವಿ. ಸೊ ಆ ರೀತಿಲಿ ಈ ಜಮೀನು ತೊಗೊಂಡಿದ್ದು. ತೊಗೊಂಡು ಸುಮಾರು ವರ್ಷಗಳ ಕಾಲ ತುಂಬ ಪ್ರಯತ್ನ ಪಟ್ವಿ ಸೋಲಾರ್ ಪ್ರಾಜೆಕ್ಟ್ ಮಾಡೋದಕ್ಕೆ. ಅದು ಆಗದೇ ಇದ್ದ ಕಾರಣ ಹಾಗೂ ನಮ್ಮದು ಕೃಷಿ ಹಿನ್ನೆಲೆ ಇದ್ದಿದ್ದರಿಂದ ಸುಮ್ಮನೆ ಖಾಲಿ ಬಿಟ್ಟು ಏನು ಮಾಡೋದ್ ಬದಲು ಸುಮ್ಮನೆ ಪ್ರಯತ್ನ ಅಟ್ಲೀಸ್ಟ್ ಪಡೋಣ ಅಂತ ಹೇಳಿ ಶುರು ಮಾಡಿದ್ದಿದ್ದು. ಅಂದರೆ ವ್ಯವಸಾಯಕ್ಕೆ ಯೋಗ್ಯವಲ್ಲದ ಜಮೀನನ್ನು ವ್ಯವಸಾಯಕ್ಕೆ ಒಗ್ಗಿಸ್ಕೊಂಡಿದ್ದೀರಿ ಒಂದು ರೀತಿ. ಕರೆಕ್ಟ್. ಹೌದು. ಏನು ಮಾಡಿದ್ರಿ ಹೇಳಿ? ಅದೇ ಅಣ್ಣವ್ರು ಹೇಳಿದ್ ಬಿಟ್ಟು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹೇಳ್ತೇನೆ. ಸೊ ಯೋಗ್ಯ ಇಲ್ಲ ಅನ್ನೋದು ಸ್ಪಷ್ಟವಾಗಿತ್ತು. 40 acres ಒಂದು 5-6 ಬೇವಿನ ಮರ ಬಿಟ್ಟರೆ ಕುರಿ ಮೇಯಕ್ಕೊಂದಷ್ಟು ಗರ್ಕೆಗಳಷ್ಟೇ ಇದ್ದಿದ್ದಲ್ಲಿ ಒಂದು ಮೂಲೆಯಿಂದ ಇನ್ನೊಂದು ಮೂಲೆ ಸಲೀಸ ಕಾಣಿಸ್ತಿತ್ತು. ಆ್ಯಂಡ್ ಅದು ಮಟ್ಟುವ ಜಾಗ ಅಲ್ಲ, ಕಲ್ಲು ಜಾಸ್ತಿ ಇತ್ತು. ಸೊ ನಾವೇನು ಮಾಡಿದ್ವಿ, ಅಪ್ಪ ಜಿಯೋಗ್ರಫಿ ಸ್ಟೂಡೆಂಟು, ಸೊ ಅದು ತುಂಬ ಹೆಲ್ಪ್ ಆಯಿತು. ಸೊ ಮಟ್ಟ ಮಾಡೋದಕ್ಕೆ ತುಂಬ JCB ತೊಗೊಂಬಂದು ಅದು ಇದು ಏನೂ ಮಾಡಲಿಲ್ಲ. ನಾವು ಹೇಗೆ ಅಂಡ್ಯುಲೇಷನ್ ಇತ್ತು ಹಾಗೆ ಉಳಿಸ್ಕೊಂಡು ಕಾಂಟೂರ್ ಶೇಪಲ್ಲಿ ಒಂದು ಫಸ್ಟ್ ಟೋಟಲ್ ಸೆಷನ್ ಸರ್ವೈವ್ ಮಾಡಿಸ್ತೀವಿ. ಸೊ ಭೂಮಿ ಹೇಗಿದೆ ಅಂತ ತಿಳ್ಕೊಂಡ್ವಿ. ನಮಗೆ ಗೊತ್ತಿತ್ತು ನೀರು ಕಡಿಮೆ ಇದೆ ಇಲ್ಲಿ ಅಂತ. ಕೆ ಆರ್ ನಗರ ಮೂಲತಃ ಭತ್ತ ಕಬ್ಬಿಗೆ ಫೇಮಸ್ ಆಗಿದ್ರು ಕೂಡ ನಮ್ಮದು ಕಾಲುವೆ ಮೇಲ್ಗಡೆ ಜಾಗ. ಸೊ ಇನ್ನೊಂದು ಜಿಯಾಲಜಿಸ್ಟಿಂದ ತಿಳಿದೇನಂದರೆ ಒಂದು 400 ಅಡಿವರೆಗೂ ನೀರಿದೆ, ಅದಾದಮೇಲೆ ಇಲ್ಲ. ದೋ ಕೆ ಆರ್ ಎಸ್ ಪಕ್ಕ ಇದೆ, ಕಾವೇರಿ ನದಿ ಹರಿಯುತ್ತೆ, ಆ ಕಡೆ ಹೊಳೆ ನರಸೀಪುರ ಒಳ್ಳೆ ನೀರಾವರಿ ಜಮೀನುಗಳಿರೋ ಜಾಗ. ಸೊ ಅಂದ್ರೂ ಇದು ನಮ್ಗೆ ಐಡಿಯಾ ಇತ್ತು. ಸೊ ಹಾಗಾಗಿ ಬೋರ್ವೆಲ್ ಮೇಲೆ ನಾವು ನಂಬ್ಕೋಬೇಕಂತ ಗೊತ್ತಿತ್ತು. ಸೊ ಹಾಗಾಗಿ ನಮ್ಮ ಕ್ರಾಪ್ ಸೆಲೆಕ್ಷನ್ ಇನಿಷಿಯಲಿ ನಾವು ಏನು ಮಾಡಿದ್ವಿ, ನೀರು ಕಡಿಮೆ ಯಾವುದ್ಯಾವ್ದು ಕೇಳುತ್ತೆ ಅದನ್ನು ಹುಡುಕ್ತಾ ಹೋದ್ವಿ. ಸೊ ನಾವು ಗೋಡಂಬಿ, ಮಾವು, ನೇರಳೆ ಇವೆಲ್ಲ ಸೆಲೆಕ್ಟ್ ಮಾಡಿದ ರೀಸನ್ನೇ ಅದು, ನೀರು ಕಡಿಮೆ ಕೇಳುತ್ತೆ. ಸೊ ನಾವು ನೀರಿಗೋಸ್ಕರ ಒದ್ದಾಡೋದು ಅವಶ್ಯಕತೆ ಕಡಿಮೆ ಇರುತ್ತೆ ಅಂತ ಹೇಳಿ ಆ ಕ್ರಾಪ್ ಸೆಲೆಕ್ಟ್ ಮಾಡಿದ್ವಿ. ಸೊ ಹಾಗೆ ಶುರು ಆಯಿತು. ಸೊ ಎಲ್ಲ ಹಂತ ಹಂತವಾಗಿ ಹಾಕಿದ್ವಿ, ನಾವು ಯಾವುದು ಪ್ರೀ ಪ್ಲಾನ್ ಮಾಡಿ ತುಂಬ. ಆ್ಯಕ್ಚುಲಿ ನಾವು ಒಬ್ಬರು ಅಗ್ರಿಕಲ್ಚರ್ ಕನ್ಸಲ್ಟೆಂಟ್ ಹತ್ರನೂ ಮೀಟ್ ಮಾಡಿದ್ವಿ. ಸೊ ಅವ್ರು ತುಂಬ ಐಡಿಯಾ ಕೊಟ್ಟರು, ಬಟ್ ಪ್ರಾಕ್ಟಿಕಲ್ ಆಗಿ ನಮ್ಮ ಜಾಗಕ್ಕೆ ಅದು ಸೂಕ್ತ ಅಲ್ಲ ಅಂತ ತಿಳಿತು. ಹೇಗೆ ಅಂದರೆ ವಿಶ್ವವಿದ್ಯಾಲಯ ವೈಸ್ ಚಾನ್ಸಲರ್, ಸೊ ಅವ್ರನ್ನ ತಂದೆಗೆ ಪರಿಚಯ ಆದ್ದರಿಂದ ಅವ್ರನ್ನ ಒಂದ್ಸರಿ ಭೇಟಿ ಮಾಡಿ ಈ ಅಗ್ರಿಕಲ್ಚರ್ ಏನೋ ಕನ್ಸಲ್ಟೆಂಟ್ ಕೊಟ್ಟಿದ್ದ ಪ್ರಪೋಸಲ್ನ ಶೇರ್ ಮಾಡಿದ್ವಿ. ಸೊ ಆಗ ತಿಳಿದು ಬಂದಿದ್ದು ಏನಂದರೆ ಅವ್ರ ಪ್ರಪೋಸಲ್ ಏನೋ ತುಂಬ ಸೂಕ್ತವಾಗಿದೆ, ಬಟ್ ನಮ್ಮ ಕ್ಲೈಮ್ಯಾಟಿಕಲ್ ಕಂಡೀಷನ್ಗೆ ಅದಾಗಲ್ಲ. ಯಾಕಂದರೆ ಎಲ್ಲ ಸುತ್ತಮುತ್ತ ಅವ್ರು ಹೇಳಿದ್ದು ಏನಂದರೆ ಕ್ಯಾಶ್ ಕ್ರಾಪು, ಪೊಮೊಗ್ರೆನೇಟ್ ಹಾಕಕ್ಕೆ ಹೇಳಿದರು ಸಾಯಿಲ್ ಕಂಡೀಷನ್ ನೋಡಿ. ಬಟ್ ಸುತ್ತಮುತ್ತ ಇದ್ದಿದ್ದು ಎಲ್ಲ ಭತ್ತ ಗದ್ದೆ, ಸೊ ಹ್ಯೂಮಿಡಿಟಿ ಜಾಸ್ತಿ ಇರೋದ್ರಿಂದ ಬ್ಲೈಟ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸೊ ಗಿಡ ತುಂಬ ವೆಜಿಟೇಟಿವ್ ಚೆನ್ನಾಗಿ ಬೆಳಿಬೋದು, ಬಟ್ ಫಸ್ಲು ಕೊಡಲ್ಲ, ರೋಗಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿ ಅವ್ರು ಸಜೆಸ್ಟ್ ಮಾಡಿ ತುಂಬ ಅವ್ರ ಗೈಡೆನ್ಸ್ ಮೇಲೆ ಸುಮಾರು ಈ ಡ್ರೈ ಕ್ರಾಪ್ಸ್ಗಳನ್ನ ಸೆಲೆಕ್ಟ್ ಮಾಡೋದಕ್ಕೆ ನಾವು ಮುಂದಾಗಿದ್ದು. ಸೊ ತುಂಬ ತೋಟಗಳು ನೋಡಿದ್ವಿ, ಅಕ್ಕಪಕ್ಕ ಪ್ರಗತಿಪರ ರೈತರನ್ನು ಮೀಟ್ ಮಾಡಿದ್ವಿ, ಅವ್ರೇನು ಬೆಳೀತಾ ಇದ್ದಾರೆ ಅವ್ರ ಎಕ್ಸ್ಪೀರಿಯನ್ಸು, ಹೊರ ರಾಜ್ಯಗಳಿಗೂ ಹೋದ್ವಿ. ಎಲ್ಲೆಲ್ಲಿ ಹೋಗಿದ್ರಿ? ನಾವು ಆದಷ್ಟು ಪುಣೆ ಮತ್ತು ತಮಿಳ್ನಾಡು ಬಾರ್ಡರ್ಸ್ ಜಾಸ್ತಿ ಹೋಗಿದ್ದು, ಮಹಾರಾಷ್ಟ್ರ ಬಾರ್ಡರು. ಯಾಕಂದರೆ ಅವ್ರು ಹಾರ್ಟಿಕಲ್ಚರಲ್ ಕ್ರಾಪ್ಸಲ್ಲಿ ನಮಗಿಂತ ತುಂಬ ಮುಂದೆ ಇದ್ದಾರೆ, ಆ್ಯಂಡ್ ಪುಣೆ ಹತ್ರ ಇರೋದ್ರಿಂದ ಅವ್ರಿಗೆ ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ಸು ಜಾಸ್ತಿ ಇದೆ. ಸೊ ಹಾಗಾಗಿ ಬೇಸಿಕಲಿ ಕಲಿಯೋಗೋಸ್ಕರ ಆ ಕಡೆ ಹೋದ್ವಿ, ಸಾಂಗ್ಲಿ, ಮೀರಜ್ ಆ ಕಡೆ. ಓಕೆ ಸರ್, ಈಗ ಡೇಟ್ಸ್ ಹೇಳಿದ್ರಿ ನೀವು ಖರ್ಜೂರ, ಹಾಂ ಸರ್, ಅದ್ರ ಬಗ್ಗೆ ಒಂಚೂರು ಹೇಳ್ಬೋದಾ? ಸರ್, ಇಲ್ಲಿ ತುಮಕೂರು ಹತ್ರ ಒಬ್ಬರು ಫಾರ್ಮರ್ ಬೆಳೆದಿದ್ದಾರೆ ಅಂತ ನ್ಯೂಸ್ ಪೇಪರು ಮತ್ತು ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ದು. ಅದೊಂದು ವಿಸಿಟ್ ಮಾಡೋಕ್ಕಾಗಲಿಲ್ಲ, ಬಟ್ ಟ್ರೈ ಮಾಡೋಣ, ಇಲ್ಲೂ ಬರ್ಬೋದು ಅಂತೇಳಿ ಒಂದು 50 ಗಿಡ ತರಿಸಿ ಹಾಕಿದ್ದೀವಿ. ಎಲ್ಲಿಂದ ತರಿಸಿದ್ರಿ, ಯಾವ ತಳಿ ಅದು? ಬಹಾರಿ. ಬಹಾರಿ ಬಹಾರಿ ಅಂತ. ಎಲ್ಲಿಂದ ತರಿಸಿದ್ರಿ? ಗುಜರಾತಿಂದ ತರಿಸಿದ್ದು. ಹೌದಾ? ಅಲ್ಲಿ ಸಿಗುತ್ತೆ ಅನ್ನೋದು ಹೇಗೆ ಗೊತ್ತಾಯ್ತು ತಮಗೆ? ಆನ್ಲೈನಲ್ಲಿ ಹುಡುಕಿದ್ವಿ. ಹೌದಾ? ಸರಿ ಸರಿ, ಅದು ನೋಡಿ ತರಿಸಿದೀವಿ. ಅಂದ್ರೆ ಬೆಳೆನ ತಗೋಗಿ ನೋಡ್ಲಿಲ್ಲ? ಇಲ್ಲ ಸರ್, ಹೋಗಿ ನೋಡಲಿಲ್ಲ. ಇಲ್ಲಿ ತುಮಕೂರು ಅವ್ರದ್ದು ಹೋಗಿ ನೋಡಬೇಕಿತ್ತು, ಬಟ್ ಅದು ಆಗಲಿಲ್ಲ, ಟೈಮ್ ಆಗಲಿಲ್ಲ. ಸರಿ, ಟ್ರಯಲ್ಗೆ ನೋಡೋಣ ಅಂತ ಹೇಳಿ ತರಿಸಿ ಹಾಕಿದ್ವಿ. ಗಿಡ ಚೆನ್ನಾಗಿ ಬಂದಿದೆ, ಇನ್ನು ಫ್ಲವರಿಂಗ್ ಆಗಿಲ್ಲ. ಹೌದಾ? ಎಷ್ಟು, 50 ಗಿಡ ಹಾಕಿದ್ರಿ? 50 ಗಿಡ ಹಾಕಿದ್ರಿ. ಅದಕ್ಕೇನು ಬೇಡಿಕೆ ಇದೆಯಾ? ಮಾಮೂಲಿ ಖರ್ಜೂರ ತರ ಬರುತ್ತಾ? ಈ ಖರ್ಜೂರ ಅಲ್ಲ ಸರ್, ಇದು ಡ್ರೈ ಆಗಲ್ಲ, ಇದು ರಾ ಕನ್ಸ್ಯೂಮ್ ಮಾಡಬಹುದು. ಹೌದಾ? ಹಣ್ಣಿನ ರೀತಿ? ಹಣ್ಣಿನ ರೀತಿ ಇದು. ಡ್ರೈ, ನಮ್ದು ಏನು ಡ್ರೈ ಖರ್ಜೂರ ಸಿಗುತ್ತೆ ಆ ಥರ ಮಾಡ್ಲಿಕ್ಕೆ ಆಗಲ್ಲ ಅಂತ. ಸೊ ರಾ ಕನ್ಸ್ಯೂಮ್ ಮಾಡಿ. ಅದೇ, ಇದನ್ನ ಸುಮ್ಮನೆ ಮಳೆ ಆಶ್ರಯಕ್ಕೆ ಆಗತ್ತೆ ಅಂತ ಹಾಕಿರೋದ ಅಥವಾ ಸ್ಟಡಿ ಮಾಡಿ ಹಾಕಿದ್ರ? ಸ್ಟಡಿ ಮಾಡಲಿಲ್ಲ ಸರ್, ಇದೊಂದು ಟ್ರಯಲ್ ಮಾಡೋಣ ಬರ್ಬೋದು ಅಂತ ಮಾಡಿ ಹಾಕಿರೋದು. ಓಕೆ. ಬೇಸಿಕಲಿ ನೀವು ಹಾಕಿದ್ದು ಗೋಡಂಬಿ ಅಲ್ವಾ? ಫಸ್ಟ್ ಗೋಡಂಬಿ. ಈಗಲೂ ಇದೆಯಾ ಗೋಡಂಬಿ? ಇದೆ ಸರ್, ಇದೆ. ಅದ್ರ ಬಗ್ಗೆ ಹೇಳಿ ಒಂಚೂರು, ಯಾವ ತಳಿ ಹಾಕಿದ್ರಿ, ಏನು? ಅದು ಉಳ್ಳಾಳ್ 3 ಅಂತ, ನಮ್ಮ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಇಲ್ವಾಲ ಕಾಲೇಜಿಂದ ಕೊಡ್ತಾ ಇದ್ರು, ಫ್ರೀ ಗಿಡ ಕೊಟ್ಟರು. ಒಂದು 500 ಪ್ಲಾಂಟ್ಸ್ ಕೊಟ್ಟರು ಫಸ್ಟ್ ಇಯರ್ ಟು ಪ್ರಮೋಟ್ ಕ್ಯಾಶ್ಯೂ ಫಾರ್ ಲೋಕಲ್ ಫಾರ್ಮರ್ಸ್. ಸೊ ಅದು ತಂದು ಹಾಕ್ತು, ಚೆನ್ನಾಗಿ ಬಂತು. ಆಮೇಲೆ ಸ್ವಲ್ಪ ಪುತ್ತೂರಿಗೆ ಹೋಗಿ ಅಲ್ಲಿಂದ ಇನ್ನೊಂದು 1,000 ಗಿಡ ತಂದು ಹಾಕಿದ್ವಿ. ನಮಗೊಂದು 2 ಟನ್ನಷ್ಟು ಕ್ಯಾಶು ಬರ್ತಾ ಇದೆ. ನಮ್ಮದೇ ಒಂದು ಸ್ಮಾಲ್ ಪ್ರೊಸೆಸಿಂಗ್ ಯೂನಿಟ್ ಹಾಕಿದ್ದು ಮೈಸೂರಲ್ಲೇ. ಅದು ಸ್ವಲ್ಪ ದಿನ ನಡೀತು. ಆಮೇಲೆ ಇಲ್ಲಿ ಸ್ಕಿಲ್ಡ್ ಲೇಬರ್ ಸಿಗಲ್ಲ, ಅದು ಸ್ವಲ್ಪ ಕಂಪ್ಲೀಟ್ಲಿ ಆಟೋಮೇಟೆಡ್ ಮಾಡೋಕ್ಕೆ ಅಷ್ಟು ಪ್ರೊಡಕ್ಷನ್ ಇಲ್ಲ ನಮ್ಮಲ್ಲಿ, ಮತ್ತು ಅದು ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ನಾವೊಂದು ಸ್ಮಾಲ್ ಸ್ಕೇಲ್ ಯೂನಿಟ್ ಹಾಕೊಂಡಿತ್ತು, ಮತ್ತು ಲೇಬರ್ ಇಶ್ಯೂ ಆದ್ದರಿಂದ 1 ವರ್ಷ ನಡೆಸಿದ್ದು. ಆಪ್ಕಾಮ್ಸ್ಗೆಲ್ಲ ಸಪ್ಲೈ ಮಾಡ್ತಿತ್ತು ಆವಾಗ, ಆಮೇಲೆ ಲೇಬರ್ ಇಶ್ಯೂ ಆದಮೇಲೆ ನಿಲ್ಲಿಸ್ಬಿಟ್ಟು ಈಗ ನಾವು ಸುಳ್ಳಿ ಹಾಕಿ ಕಳಿಸ್ಬಿಡ್ತೀವಿ. ಹೌದಾ? ಪ್ರೋಸೆಸ್ ಈಗ ಮಾಡ್ತಿಲ್ಲ ಸರ್, ಅದು ಸ್ವಲ್ಪ ತುಂಬ ಸ್ಕಿಲ್ಸ್ ಬೇಕಾಗುತ್ತೆ. ಓಕೆ. ನಮ್ಮವ್ರು ಇಲ್ಲಿಯವ್ರು ಮಾಡಲ್ಲ, ಅದು ಆ ಕಡೆ ಅವ್ರು ಮಾಡ್ತಾರೆ. ಓಕೆ. ಆ್ಯಂಡ್ ಅವ್ರು ಟ್ರೈನ್ಡ್ ಇರ್ತಾರೆ ಅಲ್ಲಿ, ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಹಣ್ಣೇನು ಮಾಡ್ತೀರಿ? ಹಣ್ಣು ಸ್ವಲ್ಪ ವೈನ್ ಮಾಡ್ದು ಹಾರ್ಟಿಕಲ್ಚರ್ ಕಾಲೇಜ್ ಇಲ್ವಾಲ ಅವರು ಹೆಲ್ಪ್ ತಗೊಂಡು, ಆಮೇಲೆ ಈಗ ಕಾಂಪೋಸ್ಟ್ ಮಾಡ್ಕೊತಾ ಇದ್ದೀವಿ. ವೈನಿಂದ ಕಾಂಪೋಸ್ಟ್. ಸರಿ, ಈಗ ಗೋಡಂಬಿ ಇದೆ ನಿಮ್ಮ ಹತ್ರ? ಇದೆ ಸರ್. ಎಷ್ಟು ಎಕರೆನಲ್ಲಿ ಇರ್ಬೋದು, ಎಷ್ಟು ಸಾವಿರ ಗಿಡಗಳು? ಅದು 1400 ಗಿಡ ಇದೆ. ಹೌದಾ? 2 ಟನ್ ಅಂದ್ರೆ ಒಂದು ವರ್ಷದ ಪ್ರೊಡಕ್ಷನ್? ಅದು ಒಂದೊಂದ್ಸರಿ ಟೀ ಮಸ್ಕಿಟೋ ಅಟ್ಯಾಕ್ ಆಗಿಬಿಟ್ಟಾಗ ಸ್ವಲ್ಪ ಡ್ರಾಪ್ ಆಗುತ್ತೆ, ಬಟ್ ಆನ್ ಆವ್ರೇಜ್ ಒಂದು 1 ಟನ್ನಿಂದ 1.5 ಟನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಮೇಜರ್ ಆಗಿ ನಿಮ್ಮದು ಕ್ಯಾಶು, ಗೋಡಂಬಿ, ಆಮೇಲೆ ಖರ್ಜೂರ. ಖರ್ಜೂರ, ಡ್ರ್ಯಾಗನ್ ಫ್ರೂಟ್ ಇದೆ. ಡ್ರ್ಯಾಗನ್ ಫ್ರೂಟ್ ತುಂಬ ಇಲ್ಲ, ಒಂದು 1/2 ಎಕರೆಗಷ್ಟು ಹಾಕ್ಕೊಂಡಿದ್ದೀವಿ. ಓಕೆ, ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಹೇಳಿ ಸರ್. ಸರ್, ಡ್ರ್ಯಾಗನ್ ಅವರೇ, ಡ್ರ್ಯಾಗನ್ ಫ್ರೂಟ್ ನಾವು ಆಲ್ಮೋಸ್ಟ್ 2017-18 ಟೈಮಲ್ಲೇ ಬೆಳೆದಿತ್ತು. ಇದು ನಾವು ಮೇನ್ ಕಲ್ತಿದ್ದು ಮಹಾರಾಷ್ಟ್ರ ವಿಸಿಟಿಂದಾನೆ. ಅಲ್ಲಿ ತುಂಬಾ ಎಕ್ಸ್ಟೆನ್ಸಿವ್ ಆಗಿ ಬೆಳೀತಾದ್ರು ಡ್ರ್ಯಾಗನ್ ಫ್ರೂಟ್. ಸೊ ನಮಗೆ ಪರಿಚಯ ಆಗಿ ಇಲ್ಲಿ ಇವಾಗ ಮಾರ್ಕೆಟ್ಗೆ ಇಷ್ಟು ಲೋಕಲೈಸ್ ಆಗೋಕ್ಕಿಂತ ಮುಂಚೆನೇ ಶುರು ಮಾಡಿದ್ವಿ ನಾವು. ಗಿಡಗಳು ಕೆಲವು ಅಲ್ಲಿಂದ ತರಿಸಿದ್ವಿ, ಕೆಲವು ಚಟ್ಟಳ್ಳಿ ಮಡಿಕೇರಿಯಿಂದನೂ ತರಿಸಿದ್ವಿ. ಸೊ ಸಣ್ಣ ಪ್ರಮಾಣದಲ್ಲೇ ಶುರು ಮಾಡಿದ್ವಿ, ಬಟ್ ಸಂಭವ ನಮಗೆ ಒಂದು ಇದಿತ್ತು. ಇವಾಗ ನೇರಳೆ, ಸೀಬೆ ಎಲ್ಲ ಹೇಗೆ ಮಾರ್ಕೆಟ್ ಪ್ರೊಡಕ್ಷನ್ ಜಾಸ್ತಿ ಆಗಿ ರೇಟ್ ಡೌನ್ ಆಯಿತು, ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ ಒಂದು ರೀತಿಲಿ. ಯಾಕಂದರೆ ನಮ್ಮ ವೆದರ್ಗೆ ತುಂಬ ಚೆನ್ನಾಗಿ ಬೆಳೆಯುತ್ತೆ, ರೇಟ್ ಚೆನ್ನಾಗಿದೆ, ಆ್ಯಂಡ್ ಪಬ್ಲಿಕ್ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಎಲ್ಲರೂ ಇದರಿಂದ ಬೆಳೀತಾರೆ ಅನ್ನೋದೊಂದು ಐಡಿಯಾ ಇತ್ತು. ಸೊ ಹಾಗಾಗಿ ಒಂದು 1/4 ಎಕರೆಯಷ್ಟು ಎಷ್ಟು ಬೆಳೀತಾ ಇದ್ವಿ ಶುರು ಮಾಡಿದ್ದು ಅಷ್ಟರಲ್ಲೇ, ಈಗಲೂ ಅಷ್ಟರಲ್ಲೇ ಇದೆ. ಆ್ಯಂಡ್ ತುಂಬ ಚೆನ್ನಾಗಿ ಬಂತು ನಮ್ಮ ವೆದರ್ಗೆ, ಆ್ಯಂಡ್ ಮಾರ್ಕೆಟಿಂಗು ಕಡಿಮೆ ಇದ್ದಿದ್ದರಿಂದ ನಮಗೆ ಅಷ್ಟು ಸಮಸ್ಯೆ ಆಗಿಲ್ಲ, ಇವಾಗ್ಲೂ ಅಷ್ಟು ಸಮಸ್ಯೆ ಆಗ್ತಾ ಇಲ್ಲ. ಏನು ಮಾಡ್ತಾ ಇದ್ರಿ ಮಾರಾಟಕ್ಕೆ? ಮಾರಾಟಕ್ಕೆ ನಮ್ಮದು ಮುಂಚೆನೇ ಶುರು ಮಾಡಿದ್ರಿಂದ ನಮ್ಮದೇ ಒಂದು ಸ್ಮಾಲ್ ಕಸ್ಟಮರ್ ಬೇಸ್ ಫಾರ್ಮ್ ಆಗಿದೆ. ಸೊ ಹಾಗಾಗಿ ವಾಟ್ಸಪ್ ಗ್ರೂಪ್ ಇದೆ, ಫೇಸ್ಬುಕ್ ಗ್ರೂಪ್ ಇದೆ, ಇದರಲ್ಲಿ ಹಾಕಿದ ತಕ್ಷಣ ರಿಪಿಟೇಟಿವ್ ಕಸ್ಟಮರ್ಸು. ಸೊ ಹಾಗಾಗಿ ಅವ್ರಿಗೆ ಗೊತ್ತು ಯಾವ ತೋಟದಿಂದ ಬರ್ತಾ ಇದ್ದೆ, ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ ಹೇಗಿದೆ, ಸೊ ಇವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅವ್ರಿಗೆ ಆಲ್ರೆಡಿ ಒಂದು ಇದಿದೆ. ಸೊ ಹಾಗಾಗಿ ಅವ್ರಗಳಿಗೆ ಹೋಗುತ್ತೆ. ಎಕ್ಸಸ್ ಬಂದಿದ್ದನ್ನು ನಾನು ಒಂದಷ್ಟು ಮೈಸೂರು ಲೋಕಲ್ ವೆಂಡರ್ಸ್ಗಳಿದ್ದಾರೆ ಅವ್ರಿಗೆ ಕೊಡ್ತೇನೆ. ನೀವು ಅನುಸರಿಸ್ತಾ ಇರೋ ಕೃಷಿ ಪದ್ಧತಿ ಯಾವುದಲ್ಲಿ? ಹೀಗೆ ಅಂತ ಒಂದಿಲ್ಲ, ಪಾಳೇಕರ್ ಅವ್ರದ್ದು ನೋಡಿದ್ದೀವಿ, ಮಲ್ಟಿಪಲ್ ಅಪ್ರೋಚಸ್ ನೋಡಿದ್ದೀವಿ, ಎಲ್ಲನೂ ಒಟ್ಟಿಗೂಡಿಸಿ ಮಾಡ್ತಾ ಇದ್ದೀವಿ ನಾವು. ಪೂರ್ತಿ ಆರ್ಗ್ಯಾನಿಕ್ಕು, ನ್ಯಾಚುರಲ್ಲು ಅಥವಾ ಬರೀ ಕೆಮಿಕಲ್ ಅಂತಲೇ ಏನಿಲ್ಲ. ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಇವಾಗ ಅಣ್ಣ ಕ್ಯಾಶು ಬಗ್ಗೆ ಹೇಳಿದ್ರು, ಟೀ ಮಸ್ಕಿಟೋ ಬಗ್ಗೆ ಹೇಳಿದ್ರು. ಇದು ಒಂದು ಇನ್ಸೆಕ್ಟ್, ಅದೇನಂದರೆ ಅದು ಫ್ರೂಟಿಂಗ್ ಮತ್ತು ಹೊಸ ಶೂಟ್ ಬರೋ ಟೈಮಲ್ಲಿ ಮಾತ್ರ ಎಫೆಕ್ಟ್ ಮಾಡುತ್ತೆ. ಎಫೆಕ್ಟ್ ಮಾಡುತ್ತೆ ಅಂದರೆ ಅದೇನು, ಅದಕ್ಕೆ ಆಹಾರ ಬೇಕು ಬರುತ್ತೆ, ಹಸಿ ಚಿಗರಲ್ಲಿ ರಸ ಹೀರಿ ಹೋಗ್ಬಿಡುತ್ತೆ. ಸೊ ಅದು ಹೀರಿ ಹೋಗಾದ್ಮೇಲೆ ಹೂ ಕಚ್ಚೋದು, ಕಾಯಿ ಕಚ್ಚೋದು ತುಂಬ ಡ್ಯಾಮೇಜ್ ಆಗುತ್ತೆ. ಸೊ ಅದೇನಾಗುತ್ತೆ, ಬೇರೆ ಟೈಮಲ್ಲಿ ಆಶ್ರಯ ಪಡ್ಕೊಳ್ಳುತ್ತೆ. ಯಾವುದಂದರೆ ಸೀಬೆ, ಬೇವಿನ ಗಿಡ ಅಲ್ಲಿ ಆಶ್ರಯ ಪಡ್ಕೊಂಡಿರುತ್ತೆ. ಸೊ ನಾವು ಬೇವಿನ ಎಣ್ಣೆ ಸ್ಪ್ರೇ ಮಾಡಿದ್ರೂ ಕಂಟ್ರೋಲ್ ಆಗಲ್ಲ. ಸೊ ಅದೊಂದು ಪರ್ಟಿಕ್ಯುಲರ್ ಇನ್ಸೆಕ್ಟ್ಗೆ ನಾವು ಕೆಮಿಕಲ್ ಸ್ಪ್ರೇ ಬೇಕಾಗುತ್ತೆ. ಬಟ್ ಇಲ್ಲಾಂದರೆ ಮೆಜಾರಿಟಿ ನಾವು ನಮ್ಮದೇ ಹಸುಗಳಿವೆ, ಕೊಟ್ಟಿಗೆ ಗೊಬ್ಬರ ತರಿಸ್ಕೊಳ್ತೀವಿ ಆಚೆ ಕಡೆಯಿಂದ, ಕುರಿ ಗೊಬ್ಬರ ತರಿಸ್ಕೊಳ್ತೀವಿ. ಸಿಟಿ ಮೈಸೂರು ಸಿಟಿ ಕಾರ್ಪೊರೇಷನ್ ಅವ್ರದ್ದು ಸಿಟಿ ಕಾಂಪೋಸ್ಟು ಯೂಸ್ ಮಾಡಿದ್ದೀವಿ. ಸೊ ಹಾಗೆ ಮಲ್ಟಿಪಲ್ ಅಪ್ರೋಚಿಂದ ಮಾಡ್ತಾ ಇದ್ದೀವಿ. ಸೊ ಒಂದು ಹೆಸರು ಕೊಡೋಕ್ಕಾಗಲ್ಲ ನಮ್ಮ ಕಂಟಿನ್ಯೂಷನ್ಗೆ. ಅಂದರೆ ನಿಮಗೆ ಯಾವಾಗ ಯಾವ ವಿಧ ಹೆಚ್ಚು ಸೂಕ್ತ ಅನಿಸುತ್ತೆ ಅದನ್ನು ಅನುಸರಿಸ್ತೀರಿ. ಏನು ತತ್ವ ಆದರ್ಶ ಆ ಥರ ಬೆನ್ನು ಹತ್ತೇನು ಹೋಗ್ತಾ ಇಲ್ಲ, ಹೀಗೆ ಇರಬೇಕು ಅಂತ ಹತ್ತೋಗಿಲ್ಲ. ಬಟ್ ಎಲ್ಲರದ್ದು ಕಾನ್ಸೆಪ್ಟ್ಗಳು ತಗೊಂಡಿದ್ದೀವಿ, ಜೀವಾಮೃತ ಮಾಡಿದ್ದೀವಿ. ಸೊ ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನು ದುಪ್ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ನಾನೀಗ 17 ವರ್ಷ ಬೆಳೆಯಾಕತ್ತಿನಲ್ಲ, ಈ ವೇಳೆ ಹಚ್ಚುಕ್ಕಿಂತ ಪೂರ್ವದಲ್ಲಿ ಆಜುಬಾಜು ರೈತರು ನನಗೆ ಇದೊಂದು ಸ್ವಲ್ಪ ಯಾಕೋ ನೀವು ಮುಳ್ಳಿನ ಗಿಡ ಹಚ್ಚಬೇಡ, ಇದು ಭಾಳ ನಿನಗೆ ಇದು ಆಕತ್ತಿ, ಲಾಭದಾಯಕ ಅನಿಸೋದಿಲ್ಲ ಅಂತ ತಿಳ್ಕೊಂಡು ಹೇಳಿದರು. ಆದರೂ ನನಗೆ ತೋಟಗಾರಿಕೆ ಇಲಾಖೆಯವರು ಬಂದು, ಇಲ್ಲ ನೀವು ಬೆಳೆದು ನೋಡ್ರಿ, ಇದು ಲಾಭ ಅಲ್ಲಿಕ್ಕೆ ನಮ್ಗೆ ಕೇಳಿರಿ ಅಂತೇಳಿ ಚಾಲೆಂಜ್ ಮಾಡಿದರು ಅವರು. ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇಳುವರಿ ತೆಗಿಯೋಕೆ ಪ್ರಯತ್ನ ಮಾಡಿದ್ವಿ. 3 ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆಯ್ತು ಕಟಾವು ಮಾಡೋಕೆ ಹಣ್ಣು. ಇವತ್ತಿಂದ ನಾನು 15 ದಿವಸಕ್ಕೊಮ್ಮೆ ಕಟಾವು ಮಾಡೋದು ನಿಲ್ಲಿಸಿಲ್ಲ. ನನಗೆ ಭಾಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸುತ್ತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತೆ ನನಗಿದು. ಇದು ನನ್ನ ನೋಡಿನೂ ಇನ್ನೂ ಸಾಕಷ್ಟು ಜನನೂ ಹಚ್ಚಾರ ಈಗ ರೈತರು ಆಜುಬಾಜು ಎಲ್ಲ, ಈಗ ನನಗೆ ಬ್ಯಾಡ ಅಂದ್ರೆ ರೈತರು ಇಳುವರಿ ಚಲೋ ಬರೋದ್ರಿಂದ ಒಳ್ಳೆ ಲಾಭದಾಯಕ ಬೆಳೆ ಅನಿಸೈತಿ. ಹಿಂಗಾಗಿ ಎಲ್ಲ ರೈತರು ಇದನ್ನು ಬೆಳೆಯಕ್ಕೆ ಏನು ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್ ಆಯಿಲ್ ಪಾಮ್ NMEO OP ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನ ಕೊಡಲಾಗುತ್ತಿದೆ. ಪಾಮ್ ಮರ, ಅಂತರ ಬೆಳೆ, ಹನಿ ನೀರಾವರಿ, ಡೀಸೆಲ್, ವಿದ್ಯುತ್, ಸೌರ ಪಂಪ್ಸೆಟ್, ಕೊಳವೆ ಬಾವಿ, ಕೊಯ್ಲು ಉಪಕರಣಗಳು, ಹಳೆಯ ಮರಗಳನ್ನು ಮತ್ತೆ ನೆಡುವುದು, ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ. ಎರೆಹುಳ ಸಾಗಣೆ ಘಟಕ ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ 1-5 ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ. ಭಾರತ ಸರ್ಕಾರ ಎಣ್ಣೆ ತಾಳೆ ಸಸಿಗಳಿಗೆ ರೂಪಾಯಿ 20,000-29,000 ಪ್ರತಿ ಹೆಕ್ಟರ್ಗೆ ಸಹಾಯಧನ ನೀಡಲಾಗುತ್ತಿದೆ. ಅಂತರ ಬೆಳೆ ಹಾಗೂ ಬೆಳೆಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ 42,000 ಸಹಾಯಧನವನ್ನು ನೀಡಲಾಗುತ್ತಿದೆ. ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತಿದೆ. ಒಟ್ಟು ಪ್ರತಿ ಹೆಕ್ಟರ್ಗೆ 30,000 ಒಂದು ಸಹಾಯಧನ ನೀಡಲಾಗುತ್ತಿದೆ. ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರ್ಯಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂತಹ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ಸರ್, ಈಗ ನೀವು ಏನು ಜಮೀನಿನ ಮಣ್ಣನ್ನು ಪರಿವರ್ತನೆ ಮಾಡಿಕೊಂಡ್ರಿ, ವ್ಯವಸಾಯ ಯೋಗ್ಯವಲ್ಲದ ಜಮೀನು ಈಗ ವ್ಯವಸಾಯಕ್ಕೆ ಹತ್ತಿರವಾಗಿದೆ ಅಲ್ಲ, ಈ ಮಣ್ಣಿನ ಪರಿವರ್ತನೆಗೆ ತಮ್ಮ ಉಪಕ್ರಮಗಳೇನು, ಏನೇನು ಮಾಡಿದ್ದೀರಿ? ಸರ್, ಈಗಲೂ ಕಂಪ್ಲೀಟಾಗಿ ಯೋಗ್ಯ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ತುಂಬ ಕಾರ್ಬನ್ ಆ್ಯಡ್ ಮಾಡೋದಿದೆ, ಬಯೋಮಾಸ್ ಆ್ಯಡ್ ಮಾಡೋದಿದೆ. ಬಟ್ ಇನಿಷಿಯಲಿ ಶುರು ಮಾಡಿದ್ದೆ ಅದು. ನಾವು ಏನು ಮಾಡಿದಂದರೆ ತುಂಬ ಕಲ್ಲಾಯಕ್ಕೆ ಹೋಗಲಿಲ್ಲ, ನಾವು ಹೇಳ್ದಂಗೆ ಜೆ ಸಿ ಬಿ ತರಿಸಿ ಅದು ಇದು ಮಾಡೋಕ್ಕೆ ಹೋಗಲಿಲ್ಲ, ಹೊಸ ಮಣ್ಣು ಹಾಕೋಕ್ಕೆ ಹೋಗಲಿಲ್ಲ. ಇರೋದ್ರಲ್ಲೇ ಏನು ಮಾಡೋಕ್ಕೆ ಹೋದ್ವಿ, ಇನಿಷಿಯಲಿ ಟ್ರ್ಯಾಕ್ಟರ್ ಯೂಸ್ ಮಾಡಿದ್ವಿ, ತುಂಬಾ ಯೂಸ್ ಮಾಡಿದ್ವಿ. ಏನಕ್ಕೆ ಅಂದರೆ ಕಾಳುಗಳು ಚೆಲ್ಲೋದು, ಎಲ್ಲ ಥರ ಕಾಳುಗಳು, ದಾಂಚ, ಹುರುಳಿ, ಹೆಸರು, ಎಲ್ಲ ಕಾಳುಗಳು ಚೆಲ್ಲೋದು, ಹೂ ಬರೋಕ್ಕಿಂತ ಮುಂಚೆ ರೋಟ್ರಿ ಓಡಿಸೋದು. ಸೊ ಬೇಸಿಕಲಿ ವಾಪಸ್ ಅದನ್ನು ಮೂವಿಂಗ್ ಆ್ಯಡ್ ಮಾಡ್ತಾ ಮಾಡ್ತಾ ಹೋದ್ವಿ. ಸೊ ಇದು ಆನ್ ಗೋಯಿಂಗ್ ಪ್ರಾಸೆಸ್ ಆಗಿತ್ತು, ಆಲ್ಮೋಸ್ಟ್ ಒಂದು 4 ವರ್ಷ ಕಂಟಿನ್ಯೂಸ್ ಆಗಿ ಮಾಡಿದ್ವಿ. ಇನಿಷಿಯಲ್ ಮಾಡಿ ಪ್ಲಾಂಟೇಷನ್ ರೆಗ್ಯುಲರ್ ನಮ್ಮ ಫ್ರೂಟ್ ಕ್ರಾಪ್ಸ್ಗಳು ಪ್ಲಾಂಟೇಷನ್ ಮಾಡಾದ್ಮೇಲೂ ಮಧ್ಯದಲ್ಲಿ ಇಂಟರ್ಕ್ರಾಪ್ ಆಗಿ ಅದನ್ನು ಬೆಳೆದು ಭೂಮಿಗೆ ಸೇರಿಸ್ತಾ ಹೋದ್ವಿ. ಬಟ್ ಇವಾಗ ಲಾಸ್ಟ್ ಒಂದು 4 ಇಯರ್ಸಿಂದ ಉಳುಮೆನೂ ನಿಲ್ಲಿಸ್ಬಿಟ್ಟಿದ್ದೀವಿ. ಈಗ ಬರೀ ವೀಡ್ ಕಟ್ ಹೊಡಿತೀವಿ, ಗೊಬ್ಬರ ಹಾಕೋ ಟೈಮಲ್ಲಿ ಗಿಡದ ಸುತ್ತ ಪಾತಿ ಮಾಡಿ ಗೊಬ್ಬರ ಕೊಡೋದಷ್ಟೇ, ಇಲ್ಲಾಂದರೆ ಟ್ರ್ಯಾಕ್ಟರ್ ಹೊಡೆಯಲ್ಲ ನಾವು. ಸರ್, ಹೈನುಗಾರಿಕೆ ಬಗ್ಗೆ ಹೇಳಿ. ಹೈನುಗಾರಿಕೆ ತುಂಬ ಏನಿಲ್ಲ ಸರ್, ಒಂದು 5-6 ಮಲೆನಾಡು ಗಿಡ್ಡ ಹಸುಗಳಿದೆ, ಅವು ಸುಮ್ಮನೆ ಗಂಜಲಾ ಮತ್ತು ಸಗಣಿಗೋಸ್ಕರ ಸಾಕೊಂಡಿದ್ದೀವಿ. ಒಂದು ಸ್ವಲ್ಪ ದಿನ ಈ HF ಕರುಗಳು ತಂದು ಅದನ್ನು ದೊಡ್ಡದು ಮಾಡಿ ತೆನೆ ಮಾಡಿ ಮಾರೋದು ಮಾಡಿದೋ. ಈಗ ಸ್ವಲ್ಪ ಲೇಬರ್ ಇಶ್ಯೂ ಇರೋದ್ರಿಂದ ಅದನ್ನು ನಿಲ್ಲಿಸಿದ್ದೀವಿ. ಈ ಮಲೆನಾಡು ಗಿಡ್ಡಕ್ಕಷ್ಟು ಲೇಬರ್ ಏನು ಇಂಟೆನ್ಸಿವ್ ಇಲ್ಲ, ಅವು ಪಡ್ಗವು ಮೇಯ್ಕೊಂಡು ಬರ್ತವೆ. ಒಂದು 6-7 ಹಸು ಇದೆ ಮಲೆನಾಡು ಗಿಡ್ಡ. ಹಾಲ್ಗೋಸ್ಕರ ಏನಿಲ್ಲ ಅದು? ಇಲ್ಲ, ಹಾಲ್ಗೋಸ್ಕರ ಏನು ಮಾಡಿಲ್ಲ, ಅದು ಕಡಿಮೆನೂ ಕೊಡೋದು. ಅವರು ನಮ್ಮ ಲೇಬರ್ಗಳು ಯೂಸ್ ಮಾಡ್ಕೋತಾರೆ, ನಾವು ಹೋದಾಗ ನಮ್ಮ ಮನೆಗೆ ಎಷ್ಟಾಗತ್ತೆ ಅಷ್ಟು ತೊಗೊಂಡ್ಬರ್ತೀವಿ. ಹೌದಾ? ಅದ್ರ ಜೊತೆಗೆ ಬೇರೆ ಏನಾದರೂ ಕುರಿ ಮೇಕೆ ಸಾಕಿದ್ದು? ಅದು ಸ್ವಲ್ಪ ನಮ್ಮ ತೋಟಕ್ಕೆ ಸೂಕ್ತ ಅಲ್ಲ ಅನಿಸ್ತು. ಯಾಕೆ? ಅದು ಗಿಡಗಳನ್ನೇ ತಿನ್ನಕ್ಕೆ ಶುರು ಮಾಡಿಬಿಟ್ಟಿತ್ತು ಸಮರಲ್ಲಿ. ಅದು ಆ್ಯಕ್ಚುಲಿ ಕುರಿ ಬಗ್ಗಿ ಮೇಯುತ್ತೆ ಅಂತ ಹೇಳ್ತಾರೆ, ತಲೆ ಎತ್ತು ಮೇಯಲ್ಲ ಅಂತ. ಬಟ್ ಸುಳ್ಳೋದು, ಅದಕ್ಕೆ ಹಶುವಾದಾಗ ಏನು ಸಿಗುತ್ತೆ ಅದು ತಿನ್ನುತ್ತೆ. ನಮ್ಮದು ಕೆಲವೆಲ್ಲ ಡ್ರ್ಯಾಗನ್ ಫ್ರೂಟ್ನೆಲ್ಲ ತಿನ್ನಕ್ಕೆ ಶುರು ಮಾಡಿಬಿಟ್ಟಿತ್ತು ಗಿಡಗಳು, ಹಾಗಾಗಿ ಅದನ್ನ ಕೊಟ್ಬಿಟ್ಟು ಸ್ವಲ್ಪ ಇನ್ನೊಂದು ಅಷ್ಟು ತೋಟ ದೊಡ್ಡದಾದ್ಮೇಲೆ ಆಮೇಲೆ ಪ್ಲಾನ್ ಇದೆ ಕುರಿಗಳನ್ನ. ಈಗ ಎಲ್ಲದೂ ಹನಿ ನೀರಾವರಿ ಮೂಲಕ ಬೆಳೀತಾ ಇದ್ದೀರಾ? ಹೌದು ಸರ್. ಹೌದಾ? ಪೂರ್ತಿ ಪೂರ್ತಿ ಡ್ರಿಪ್ ಇರಿಗೇಷನ್? ಇರಿಗೇಷನ್ ಅಂದ್ರೆ ನಿಮ್ಮ ಬೋರ್ವೆಲ್ ನೀರೆಲ್ಲ ಒಂದ್ ಕಡೆ ಸಂಗ್ರಹ ಮಾಡಿ, ಒಂದ್ ಕಡೆ ಸಂಗ್ರಹ ಮಾಡಿ ಅಲ್ಲಿಂದ ಫಿಲ್ಟರ್ ಥ್ರೂ ಡ್ರಿಪ್ ಅಲ್ಲಿ ಎಲ್ಲ ಗಿಡಕ್ಕೆ ಹೋಗುತ್ತೆ. ಓಕೆ. ಈಗೇನ್ ನೀವು ಜೀವಾಮೃತ ಬೇರೆದು ಅಂತೆಲ್ಲ ಹೇಳ್ತಿರಲ್ಲ, ಅದು ಡ್ರಿಪ್ ಮೂಲಕನೇ? ಡ್ರಿಪ್ ಮೂಲಕನೇ ಕೊಡ್ತಾ ಇದ್ದ. ಹೌದಾ? ಅಂದ್ರೆ ಪೂರ್ಣವಾಗಿ ನೀರಿಗೆ ಬೇರೆ ಪ್ರತ್ಯೇಕವಾದ ಲೇಬರ್ ಬೇಕಿಲ್ಲ? ಬೇಕಿಲ್ಲ. ನೀವು ಡ್ರಿಪ್ ಆನ್ ಮಾಡಿದ್ರೆ ಸಾಕು. ಗೇಟ್ಸ್ ಒಂದು ಚೇಂಜ್ ಮಾಡ್ಲಿಕ್ಕೆ ಒಂದಿಬ್ರು ಬೇಕಾಗತ್ತೆ. ಈ ಕೃಷಿ ಹೊಂಡ ಮಾಡಿದೀನಿ ಅಂದ್ರಲ್ಲ, ಅದನ್ನ ಯಾವ ರೀತಿ ಬಳಕೆ ಮಾಡ್ಕೋತಾ ಇದ್ದೀರಿ? ಅದು ಕಂಪ್ಲೀಟ್ಲಿ ಮಳೆ ನೀರು ಹಾರ್ವೆಸ್ಟಿಂಗ್ಗೆ, ಮಳೆ ನೀರು ಕೊಯ್ಲಿಗೆ ಅಷ್ಟೇ. ಅದನ್ನೇನು ನಾವು ಯೂಸ್ ಮಾಡಲ್ಲ, ಅದನ್ನು ಅಲ್ಲೇ ಹಿಂಗಾಗಿ ಬಿಟ್ಬಿಡ್ತೀವಿ. ಹೌದಾ? ಮೀನು ಸಾಕೋದು ಆ ಥರದ್ದೇನಿಲ್ವಾ? ಮೀನು ಸಾಕಿದ್ದು, ಬಟ್ ಅದು ಸಕ್ಸಸ್ ಆಗಲಿಲ್ಲ. ಆ ನೀರ್ಕಾಗೆ ಬಂದು ಸುಮಾರು ತಿಂದ್ಬಿಡ್ತು. ನಾವು ಅದು ಶೇಡ್ ನೆಟ್ ಹಾಕ್ಬೇಕಿತ್ತು, ಕವರ್ ಮಾಡಬೇಕಿತ್ತು, ಅದು ಮಾಡಲಿಲ್ಲ. ಅಲ್ಲ, ಶೇಡ್ ನೆಟ್ ಹಾಕಿ ಮತ್ತೆ ಮೀನು ಸಾಕ್ಬೋದಿತ್ತಲ್ಲ. ಇದೆ ಸರ್ ಪ್ಲಾನ್, ಇದೆ ಅದು. ಹೌದಾ? ಮುಂದೆ ಮಾಡೋರು ಇದೆ. ಈಗ ಬೇರೆ ಬೇರೆ ಬೆಳೆಗಳು ಹೇಳಿ. ನಿಮ್ಮಲ್ಲಿ ತೆಂಗಿಲ್ವಾ? ತೆಂಗು ಈಗ ಹಾಕಿದ್ದೀವಿ ಸರ್. ಹೌದಾ? ಅಂದರೆ ಒಂದು ಒಂದು 100 ಗಿಡ ಈಗ ಫಲ ಶುರು ಆಗ್ತಾ ಇದೆ. ಹಾಗೆ ಸ್ಲೋಲಿ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿದ್ದೀವಿ. ಆರಂಭದಲ್ಲೇ ತೆಂಗು ಹಾಕಬೇಕು ಅಂತ ನಿಮ್ಗೆ ಅನಿಸ್ಲಿಲ್ಲ? ಅನಿಸಿಲ್ಲ ಸರ್. ಈಗ ಹಾಕಿದ್ರಲ್ಲ, ಯಾಕೆ? ಯಾಕೆ ಅಂದರೆ ಮಾವುದು ಬೇಜಾರಾಗಿ ಹಾಕಿದ್ದೀವಿ. ಈ ಮಾವು ನಾವು ಕಷ್ಟಪಟ್ಟು ಬೆಳೆದು ಈ ಮಾರ್ಕೆಟ್ ರೇಟ್ ನಮ್ಮ ಕೈಲಿಲ್ಲ. ನಾವು ಈ ಸರಿ ಸ್ವಲ್ಪ ಮಾರಕ್ಕೆ ಟ್ರೈ ಮಾಡಿದೆ ಡೈರೆಕ್ಟಾಗಿ, ಬಟ್ ಅದೇನಾಗುತ್ತೆ, ಅದು ನಾವು ಕೆಮಿಕಲ್ ಹೊಡಿದೇ ಇರೋದ್ರಿಂದ ಮಾವಿಗೆ ಹಣ್ಣಾಗ ಡಿಲೇ ಆಗ್ತಿತ್ತು. ತೊಗೊಂಡವ್ರದ್ದೆಲ್ಲ ಬರೀ ಕಂಪ್ಲೇಂಟ್ಸ್ ಬರೋಕ್ಕೆ ಶುರು ಆಯಿತು. ಇನ್ನೂ ಹಣ್ಣಾಗಿಲ್ಲ ಅಥವಾ ಆಮೇಲೆ ಬ್ಲ್ಯಾಕ್ ಇದು ಹುಳ ಮೊಟ್ಟೆ ಇಟ್ಟು ಅದೆಲ್ಲ ಇದಾಗಿ ಕೊಳ್ತೋಗ್ತಾ ಇದೆ ಅಂತೇಳಿ. ಮತ್ತು ಈ ವರ್ಷದ ರೇಟ್ ನೋಡಿ ಬೇಜಾರಾಗೋಯ್ತು ನಮಗೆ. ಮಾವು ಯಾರೋ ಒಬ್ರು ಬಂದಿದ್ರು ತಗೊಳ್ಳಿಕ್ಕೆ, ಬಂದವರು ದುಡ್ಡು ಪೂರ್ತಿ ಕೊಡಲಿಲ್ಲ, ಅವ್ರಿಗೆ ಎಷ್ಟು ಬೇಕು ಕಿತ್ಕೊಂಡು ಹೋದ್ರು ಮತ್ತು ಬರಲಿಲ್ಲ. ಒಂಥರ ನಾವು ಕಷ್ಟಪಟ್ಟು ಮಾವು ಬೆಳೆದು ಯಾರೋ ಲಾಭ ಮಾಡ್ಕೊಳ್ಳೋಕ್ಕೆ ಬೆಳಿಬೇಕಾ ಅಂದ್ಬಿಟ್ಟು. ತೆಂಗಾದರೆ ಈಗಂತೂ ಎಳ್ನೀರ್ ರೇಟ್ಗಳು ನೋಡಿಬಿಟ್ಟು ಅಟೆಂಪ್ಟ್ ಆಗುತ್ತೆ. ಹೌದಾ? ಹೌದು. ಈಗ 32-35 ರೂಪಾಯಿವರೆಗೂ ಕೊಡ್ತಾ ಇದ್ದಾರೆ ಫಾರ್ಮಲ್ಲೇನೆ ಎಳ್ನೀರಿಗೆ. ಕಾಯಿನೂ 70 ರೂಪಾಯಿ ಕೆಜಿ ಇದೆ ಈಗ. ಸೊ ಅದು ನೋಡಿ ಲಾಸ್ಟ್ ನನಗೆ ಅನ್ಸಿದ್ದು ಒಂದು 3-4 ಇಯರ್ಸಲ್ಲಿ ತೆಂಗು ಎಳ್ನೀರು ರೇಟು ಕಡಿಮೆ ಆಗಿಲ್ಲ. ಸೊ ಹಾಗಾಗಿ ಸ್ವಲ್ಪ ಸ್ಲೋಲಿ ಎಕ್ಸ್ಪ್ಯಾಂಡ್ ಮಾಡೋಣ ಅಂತ ಇನ್ನೊಂದು 200 ಗಿಡ ಎಕ್ಸ್ಟ್ರಾ ಹಾಕಿದ್ದೀವಿ ಈಗ. ಹೌದಾ? ಅಂದ್ರೆ ಆರಂಭದಲ್ಲಿ ಮಣ್ಣಿನ ಫಲವತ್ತತೆ ಸರಿ ಇರಲಿಲ್ಲ, ಹಾಗಾಗಿ ನೀವು ತೆಂಗು ಹಾಕ್ಲಿಲ್ವ ಅನ್ಕೊಂಡೆ. ಅದು ಒಂದಿತ್ತು, ಪ್ಲಸ್ ನೀರ್ದು ನಮ್ಗೆ ಭಯ ಇತ್ತು ಸಾಕಾಗುತ್ತೋ ಇಲ್ವೋ ಅನ್ನೋದು. ಈಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ, ವಿ ಕ್ಯಾನ್ ಮ್ಯಾನೇಜ್. ತೆಂಗು ಯಾವುದು ತಳಿ ಹಾಕಿರುತ್ತವೋ? ತಿಪ್ಟೂಲ್. ಹೌದಾ? ಮತ್ತೆ ಅಡಿಕೆ ಏನಾದ್ರು ಹಾಕೋ ಉದ್ದೇಶ ಇದೆಯಾ? ಅಡಿಕೆ ಈ ಪ್ಲಾಟಲ್ಲಿಲ್ಲ ಸರ್, ಇನ್ನೊಂದು ಆ ಕಡೆ ಗದ್ದೆ ಇದೆ ಒಂದು 4 ಎಕರೆ, ಅದು ಕಾವೇರಿ ಹೊಳೆ ಪಕ್ಕನೆ ಅಲ್ಲೇ ಮುಂದೆ ಇದೆ, ಅಲ್ಲಿ ಅಡಿಕೆ ಹಾಕಿದೀವಿ. ಈ ಸರಿ ಫಸಲು ಶುರು ಆಗಿದೆ ಅಲ್ಲಿ. ಹೌದಾ? ಈಗ ಈ ಸರಿ 57 ರೂಪಾಯಿ ಕೆಜಿಗೆ ಮಾತುಕತೆ ಆಗಿದೆ. ಅಡಿಕೆ ಯಾವುದು ತಳಿ ಕೇಳ್ಬೋದಾ? ಅಡಿಕೆ ಅದು ಲೋಕಲ್ ವೆರೈಟಿ ಸರ್, ಅಷ್ಟು ಇದು ಸ್ಪೆಸಿಫಿಕ್ ಆಗಿ ಯಾವ ವೆರೈಟಿ ಅಂತ ಗೊತ್ತು, ಮಂಗಳ ಅಂತ ಅನ್ಕೊಂಡಿದ್ದೆ. ಓಕೆ. ಅಂದ್ರೆ ಅಡಿಕೆ ಜೊತೆಗೆ ಬೇರೆ ಇನ್ನೇನಾದ್ರೂ ಇದೆಯಾ ಬೆಳೆ? ಅಲ್ಲಿ ಪೆಪ್ಪರ್ ಹಾಕಿದೀವಿ, ಕಾಳುಮೆಣಸು, ಆಮೇಲೆ ಕೋಕೋ ಹಾಕಿದೀವಿ, ವೆನಿಲಾ ಒಂದು 100 ಹಾಕಿದೀವಿ. ಕೋಕೋನು ಈಗ 1 ವರ್ಷ ಆಯ್ತು ಹಾಕಿ, ಅದು ಸ್ವಲ್ಪ ಫ್ಲವರಿಂಗ್ ಶುರು ಆಗಿದೆ ಈಗ. ಓಕೆ. ನೇರಳೆ ಹಾಕಿದೀನಿ ಅಂದ್ರಿ ನಿಮ್ಮ ಜಮೀನಿನಲ್ಲಿ? ಯಾವ ನೇರಳೆ? ಧೂಪತಾಳ. ಏನು ವಿಶೇಷ ಅದರದ್ದು? ವಿಶೇಷ ಈಗ ಬರ್ತಿರೋ ಜಂಬೋ ನೇರಳೆ ಮತ್ತು ನಮ್ಮ ನೇಟಿವ್ ನೇರಳೆ ಎರಡರ ಮಧ್ಯ ಬರುತ್ತದು. ಸೊ ಆ ಜಂಬೋ ನೇರಳೆ ಅಷ್ಟು ದಪ್ಪ ಉದ್ದ ಬರಲ್ಲ, ನಮ್ಮ ದೇಸಿ ನೇರಳೆ ಅಷ್ಟು ತುಂಬ ಚಿಕ್ಕದಾಗಿ ಬೀಜ ದಪ್ಪ ಆಗುತ್ತೆ, ತಿರುಳು ಕಡಿಮೆ ಇರುತ್ತೆ. ಸೊ ಅವೆರಡರ ಮಧ್ಯ ಬರುತ್ತಿದ್ದು. ಸೊ ಇದನ್ನು ನಾವು ಗ್ರಾಫ್ಟೆಡ್ ಸೀಡ್ಲಿಂಗ್ಸೇ ತರಿಸಿದ್ದು, ಮಹಾರಾಷ್ಟ್ರದಿಂದ ತರಿಸಿದ್ದು. ಸೊ ಈಗ ಫಸಲು ಶುರು ಆಗಿದೆ, ಲೇಟ್ ಆಯ್ತು ಆ್ಯಕ್ಚುಲಿ, ಬಟ್ ಈಗ ಶುರು ಆಗಿದೆ. ಆಲ್ಮೋಸ್ಟ್ ಒಂದು 80% ಫ್ರೂಟಿಂಗ್ ಆಗ್ತದೆ. ಎಷ್ಟು ಹಾಕಿದ್ರಿ ಧೂಪದಾಳ? ನಾವೊಂದು 70 ಹಾಕಿದ್ವಿ, ಹೋಯ್ತು ಕೆಲವು, ಹೋಯ್ತು ಒಂದು ಆಲ್ಮೋಸ್ಟ್ ಒಂದು 20 ಹೋಯ್ತು. ಸೊ 50 ಉಳಿದಿದೆ. ಓಕೆ. ಈಗ ಮಾವಿದೆ, ಹಲ್ಸು ಏನಾದ್ರು ಹಾಕಿದ್ದೀರಾ? ಹಲ್ಸು ನಮ್ಮ ಭೂಮಿಗೆ ಯಾಕೋ ಸೂಕ್ತ ಆಗಲಿಲ್ಲ. ತುಂಬಾ ಸರಿ ಟ್ರೈ ಮಾಡಿದ್ವಿ. ಫಸ್ಟು ಪುತ್ತೂರ್ ಹತ್ರ ಅನಿಲ್ ಅಂತಿದ್ದಾರೆ, ಜಾಕ್ ಅನಿಲ್ ಅಂತಾನೆ ಫೇಮಸ್ ಇದ್ದಾರೆ, ಅವರಿಂದ ಸುಮಾರು ಗಿಡಗಳು ತರಿಸ್ತೀವಿ, ಸುಮಾರು ಡಿಫ್ರೆಂಟ್ ವೆರೈಟೀಸ್, ಆಲ್ಮೋಸ್ಟ್ 20 ವೆರೈಟಿಗಳು ತರಿಸ್ತೀವಿ, ಹಾಕಿದ್ವಿ, ಬಟ್ ನಮ್ಮ ಭೂಮಿಗೆ ಬರಲಿಲ್ಲ. ಸೊ ನಾವೇ ಕೆಲವು ಒಳ್ಳೊಳ್ಳೆ ಹಣ್ಣುಗಳು ತಿಂದಿದ್ದನ್ನ ಬೀಜಗಳನ್ನ ಗಿಡ ಮಾಡಿ ನೆಟ್ವಿ, ಅವು ಬರಲಿಲ್ಲ. ಸೊ ಫಾರ್ಚುನೇಟ್ಲಿ ರಿಪ್ಪನ್ಪೇಟೆಯಿಂದ ಈ ಸರಿ ಒಂದಷ್ಟು, ಒಂದು 2 ಇಯರ್ಸ್ ಬ್ಯಾಕ್ ಒಂದಷ್ಟು ಗಿಡ ತಂದ್ವಿ, ಅವು ಹಾಕಿದ್ವಿ, ಅವು ತುಂಬ ಚೆನ್ನಾಗಿ ಬರ್ತದೆ. ಕೆಲವು ಅರ್ಲಿ ಸೀಸನ್ ವಿಯೆಟ್ನಾಂ ಅಂಥವೆಲ್ಲ ಫ್ರೂಟಿಂಗ್ ಶುರು ಆಗಿದೆ. ಕೆಲವು ನಾವೇ ತೆಗೆದ್ವಿ ಲಾಸ್ಟ್ ಇಯರು, ಈ ವರ್ಷ ಅಟ್ಲೀಸ್ಟ್ ಅದು ವೆರೈಟಿ ಕನ್ಫರ್ಮ್ ಮಾಡ್ಕೊಳ್ಳೋದು ಅಂತ ಹೇಳಿ ಒಂದೊಂದು ಬಿಟ್ಟಿದ್ದೀವಿ. ಈಗ ಹಲಸು, ನೇರಳೆ, ಮಾವು ಅಲ್ವಾ? ಹೌದು. ಇನ್ಯಾವುದು ಹಣ್ಣಿನ ಬೆಳೆ ಇದೆ? ಸೀಬೆ, ಸಪೋಟ, ಅದು ಇದೆಯಾ? ಸೀಬೆ ಸಪೋಟ ಇದೆ, ಇನ್ನೂ ಫ್ರೂಟಿಂಗ್ ಶುರು ಆಗಿಲ್ಲ. ಸೀಬೆ ಅಲಹಾಬಾದ್ ಸಫೇದ್ ಇದೆ, ಮತ್ತೆ ನಿಂಬೆ ಹಾಕಿದ್ವಿ ಬಾಲಾಜಿ, ಬಟ್ ಅನ್ಫಾರ್ಚುನೇಟ್ಲಿ ಸ್ಟಮ್ ಬೋರರ್ ಪ್ರಾಬ್ಲಮ್ ಇಂದ ಅದು ನಮ್ಮಲ್ಲಿ ಜಾಸ್ತಿ ಉಳಿಲಿಲ್ಲ. ಏನು ವಿಶೇಷ ಐತೆ ಹೇಳಿದ್ದು, ಎಲ್ಲಿಂದ ತಂದಿದ್ರಿ? ಇದು ಬಾಲಾಜಿ ಅಂತ ಹೇಳಿ ನಾವು ಆಕ್ಚುಲಿ ತಿರುಪತಿಗೆ ಹೋಗಿದ್ವಿ ಅದು ದೇವ್ರ ಇದಕ್ಕೆ. ಸೊ ಅವಾಗ ಅಲ್ಲಿ ತಿಳಿದಿದ್ದೇನೆಂದ್ರೆ ಅಲ್ಲಿ ಸಿಟ್ರಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ ತಿರುಪತಿನಲ್ಲಿ. ತಿರುಪತಿನಲ್ಲಿ ತುಂಬಾ ಸ್ಪೆಸಿಫಿಕ್ ಆಗಿ ಬರೀ ಇದು ಏನು ಬಾಲಾಜಿ ತಳಿ ಅಲ್ಲೇ ಡೆವಲಪ್ ಆಗಿದ್ದು, ಜೊತೆಗೆ ಸ್ವೀಟ್ ಲೈಮ್ ಮೂಸಂಬಿ ಅವೆರಡೇ ಗಿಡಗಳನ್ನ ಅವ್ರು ಮಾಡೋದು. ಸೊ ಅಲ್ಲಿ ಇಂಪ್ರೆಸ್ ಆಗಿ ಆ್ಯಂಡ್ ಅಕ್ಕಪಕ್ಕದ್ದು ಇವರು ವಿಚಾರಿಸಿದಾಗ ನಮ್ಮ ಕ್ಲೈಮ್ಯಾಟಿಕಲ್ ಝೋನಲ್ಲೂ ಬರುತ್ತೆ ಅಂತ ಒಂದು ನಂಬಿಕೆಯಲ್ಲಿ ಅಲ್ಲಿಂದ ಸುಮಾರು ಗಿಡ ತರಿಸಿ ನೆಟ್ಟಿದ್ವಿ. ಇದು ಇನಿಷಿಯಲ್ ಸ್ಟೇಜಲ್ಲೇ ಮಾಡಿದ್ದು. ಬಟ್ ನಾವು ಒಂದು ತಪ್ಪು ಮಾಡಿದ್ದೇನೆಂದರೆ ಸಿಲ್ವರ್ ಹಾಕಿದ್ವಿ ನಾವು. ಸೊ ಸಿಲ್ವರ್ ಮಧ್ಯೆ ಹಾಕಿದ್ವಿ, ಒಂದು ಸ್ವಲ್ಪ ಸೆಮಿ ಶೇಡು ಆಗುತ್ತೆ ಅಂತ ಹೇಳಿ. ನಮ್ಮ ರಾಂಗ್ ನೋಷನ್, ನಮ್ಮ ತೋಟ ಸಕ್ಸಸ್ಗಿಂತ ತುಂಬ ಎಕ್ಸ್ಪೆರಿಮೆಂಟಲ್ ಬೇಸಸ್ ಜಾಸ್ತಿ ಆಗಿದೆ. ಸೊ ಎಷ್ಟೊಂದು ಹೊಸ ರೈತರಿಗೆ ಏನು ಮಾಡಬಾರ್ದು ಅಂತ ತುಂಬ ಕಲಿಯಲಿಕ್ಕೆ ಸಿಗುತ್ತೆ ನಮ್ಮಲ್ಲಿ. ಸೊ ಸಿಲ್ವರ್ ಮಧ್ಯೆ ಹಾಕಿದ್ವಿ. ಇನಿಷಿಯಲಿ ಗಿಡ ತುಂಬ ಚೆನ್ನಾಗಿ ಬಂತು. ಆ ಪ್ರೂನಿಂಗ್ ಸ್ಪೆಸಿಫಿಕ್ ಆಗಿ ಬೇಕಾಗುತ್ತೆ ಅಂತ ಹೇಳಿ ಅಲ್ಲೇ ತಿರುಪತಿಯಿಂದನೇ ಒಂದು ನಾಲ್ಕು ಜನನ ಕರೆಸಿ ಅವ್ರ ಕೈಲಿ ಪ್ರೂನಿಂಗ್ ಎಲ್ಲ ಮಾಡಿಸಿ ನಮ್ಮ ಹುಡುಗರಿಗೆ ಕಲಿಸಿ ಎಲ್ಲ ಮಾಡಿದ್ವಿ. ಸೊ ಗಿಡನೂ ಚೆನ್ನಾಗಿ ಬೆಳೀತು. ಬಟ್ ಒನ್ಸ್ ಅಷ್ಟು ಅದೇ ಟೈಮಲ್ಲಿ ನಮ್ಮ ಸಿಲ್ವರನ್ನು ಚೆನ್ನಾಗಿ ಬೆಳೆಯೋಕೆ ಶುರು ಆಯಿತು. ಇನ್ನು ವಿಗರಸ್ ಗ್ರೋತ್ ಇದೆ, ತುಂಬ ಬೇಗ ಬೆಳೆಯೋಕೆ ಶುರು ಆಯಿತು. ನೆರಳು ಆ್ಯಕ್ಚುಲಿ ಜಾಸ್ತಿ ಆಗಕ್ಕೆ ಶುರು ಆಯಿತು. ದಟ್ ಈಸ್ ವೆನ್ ನಾವು ರಿಯಲೈಸ್ ಆದ್ವಿ ಇಷ್ಟೊಂದು ನೆರಳು ಬೇಡ, ಆ್ಯಕ್ಚುಲಿ ಅದಕ್ಕೆ ಬಿಸಿಲು ಜಾಸ್ತಿ ಬೇಕಾಗುತ್ತೆ ಅಂತ ಅವಾಗ ಗೊತ್ತಾಗಕ್ಕೆ ಶುರು ಆಯಿತು. ಜೊತೆಗೆ ಸಿಲ್ವರ್ ಎಲೆ ಉದುರಕ್ಕೆ ಶುರು ಆಯಿತು. ಸೊ ಸಿಲ್ವರ್ ಎಲೆ ಅಷ್ಟು ಬೇಗ ಡಿಕಂಪೋಸ್ ಆಗಿ ಕೊಳೆಯಲ್ಲ. ಸೊ ಅವೆಲ್ಲ ಏನಾಯಿತು, ಗಿಡದ ಮೇಲೆ ಕೂತಿ ಕೂತಿ ಅದೇ ಒಂಥರ ಕ್ಯಾನೋಪಿ ಆಗೋಕ್ಕೆ ಶುರು ಆಯಿತು. ಸೊ ಹಾಗಾಗಿ ನಿಂಬೆ ಹಾಳಾಗೋಕ್ಕೋಯ್ತು. ಸೊ ಕೆಲವು ಕಡೆ ನಾವೇನು ಮಾಡಿದ್ವಿ, ಅದು ಎಕ್ಸ್ಪೆರಿಮೆಂಟ್ ಹಾಗೆ ಸಿಲ್ವರ್ ತೆಗೆದ್ವಿ. ಸೊ ಅದ್ರಲ್ಲಿ ಕಲ್ತಿದ್ದೇನೆಂದರೆ ಸಿಲ್ವರ್ ಬರೀ ಮೇಲ್ ಕಟ್ ಮಾಡಿದ್ರೆ ಸಾಲಲ್ಲ, ಯಾಕಂದರೆ ತಿರ್ಗಾ ಚಿಗುರು ಬಂದು ತಿರ್ಗಾ ಬೆಳೆಯುತ್ತೆ. ಸೊ ತಿರ್ಗಾ ಜೆ ಸಿ ಬಿ ತರಿಸಿ ಈ ನಿಂಬೆಗೆ ಏಟ್ ಹಾಕ್ದಿರಂಗೆ ಬುಡದಿಂದ ತೆಗೆಸ್ತೀವಿ. ಆವಾಗ ಒಂದು ಸ್ವಲ್ಪ ರಿಕವರ್ ಆಯಿತು. ಬಟ್ ಅನ್ಫಾರ್ಚುನೇಟ್ಲಿ ಆ ಟೈಮಲ್ಲಿ ನಮ್ಗೆ ಏನು ಶುರು ಆಯಿತು ಅಂದರೆ ಸ್ಟೆಮ್ ಬೋರರ್ ಶುರು ಆಯಿತು. ನಿಂಬೆಗೆ ಸ್ಪೆಸಿಫಿಕ್ ಆಗಿ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ. ಆ್ಯಂಡ್ ಅದು ಸೈಡ್ ವಿಂಗ್ಸ್ಗಳಿಗಿಂತ ಮೇನ್ ಕಾಂಡಾಗೇ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಏನಾಗ್ತಾಯಿತ್ತು, ಅದು ಮೇಲ್ಗಡೆ ಒಂದು ಸ್ವಲ್ಪ ಡಲ್ ಆಗ್ತಾಯಿತ್ತು. ನಾವು ಒಂದಷ್ಟು ನೆಗ್ಲೆಕ್ಟ್ ಮಾಡಿ ಒಂದು ಎರಡು ಮೂರು ದಿವಸ ಬಿಟ್ಟು ಅಥವಾ ಒಂದು ಸ್ವಲ್ಪ ಟೈಮ್ ಬಿಟ್ಟು ನೋಡೋಷ್ಟರಲ್ಲಿ ಸಿಗ್ನಿಫಿಕೆಂಟ್ ಆಗಿ ಅದು ಏನೋ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗೋಷ್ಟು ಟೈಮಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಕೆಳಗಡೆ ಒಟ್ಟು ಉದುರಕ್ಕೆ ಶುರು ಆಗಿರ್ತಿತ್ತು. ಸೊ ಅದಕ್ಕೂ ತುಂಬ ಕೆಮಿಕಲ್ ಟ್ರೈ ಮಾಡಿದ್ವಿ. ಇಂಥ ಕಡೆ ಕೆಮಿಕಲ್ ಬೇಕೇ ಬೇಕಾಗತ್ತೆ. ಸೊ ಹಾಗಾಗಿ ಉಳಿಸ್ಕೊಳೋಕ್ಕಾಗಲಿಲ್ಲ. ಬಂದಿದ್ದು ಟೈಮಿಂಗ್ ಏನಾಗುತ್ತೆ, ಯೂಶಲಿ ವಿಂಟರ್ ಟೈಮಲ್ಲಿ ಒಂದು ಸ್ವಲ್ಪ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ, ಸಮ್ಮರ್ ಟೈಮಲ್ಲಿ ಆಟೋಮೆಟಿಕಾಗಿ ಕಡಿಮೆ ಆಗುತ್ತೆ. ಬಟ್ ಡಿಮ್ಯಾಂಡ್ ಆ ಟೈಮಲ್ಲಿ ಜಾಸ್ತಿ ಇರುತ್ತೆ. ಸೊ ನಮಗೆ ಬೇಕಾದಂಥ ಅಥವಾ ಪೂರ್ವಕಾದಂಥ ರೇಟು ಸಿಗ್ತಿರಲಿಲ್ಲ. ಸೊ ಹಾಗಾಗಿ ಆವಾಗ ನಾವು ಬಟರ್ ಫ್ರೂಟು ಮತ್ತು ಕೆಲವು ಒಂದು ಸ್ವಲ್ಪ ಎಕ್ಸಾಟಿಕ್ ಫ್ರೂಟ್ಸ್ಗಳನ್ನ ಟ್ರೈ ಮಾಡೋಕ್ಕೆ ಶುರು ಮಾಡಿದ್ವಿ. ಯಾವ್ಯಾವ್ದು ಹಾಕಿದ್ದೀರಿ ಎಕ್ಸಾಟಿಕ್ ಫ್ರೂಟ್ಸ್ ಅಂದರೆ? ಟ್ರಯಲ್ ತುಂಬ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಮ್ಯಾಂಗೋಸ್ಟಿನ್ ಟ್ರೈ ಮಾಡಿದ್ವಿ, ನಮ್ಮ ಇದಕ್ಕೆ ಬರಲಿಲ್ಲ. ಲೀಚಿನೂ ಬರ್ತಾ ಇದೆ, ಬಟ್ ತಕ್ಕ ಮಟ್ಟಾಗಿಲ್ಲ. ಇವಾಗ ದಕ್ಷಿಣ ಕನ್ನಡದಲ್ಲಿ ಹೇಗೆ ಬೆಳೆಯುತ್ತಾರೆ ಆ ಥರ ಬರಲ್ಲ. ಸೊ ಅದು ಸ್ಟ್ರಗ್ಲಿಂಗಲ್ಲಿದೆ. ಬಟರ್ ಫ್ರೂಟ್ ತುಂಬ ಚೆನ್ನಾಗಿ ಕ್ಲಿಕ್ ಆಯಿತು. ಅಂದರೆ ಅದು ತುಂಬ ಮುಂಚೆನೇ ನಾವು ಹಾಕಿದ್ವಿ, ಇವಾಗ ಟ್ರೆಂಡ್ ಜಾಸ್ತಿ ಆಗಿದೆ. ಬಟ್ ನಾವು ತುಂಬ ಮುಂಚೆನೇ ಟ್ರೈ ಮಾಡಿದ್ವಿ. ಡೇಟ್ಸ್ ಹಣ್ಣ ಹೇಳಿದಾಗೆ ಈ ಹೊಸ ಎಕ್ಸ್ಪೆರಿಮೆಂಟು. ಇನ್ನು ಕೆಲವು ಇವಾಗ ನಂಜಬಹದ್ದು ಚೌಟ್ರಿಲಿ ತುಂಬ ಇದಾಗ್ತಾ ಇರುತ್ತೆ. ಸೊ ಅಲ್ಲಿಗೆ ಹೋದಾಗೆಲ್ಲ ಹೊಸದು ಏನು ಹೊಸ ಗಿಡಗಳು ಕಾಣಿಸುತ್ತೆ ತೊಗೊಂಬಂದು ಹಾಕೋದು. ಸೊ ಹಾಗಾಗಿ ಮಲ್ಟಿಪಲ್ ಟ್ರೈ ಮಾಡ್ತಾ ಇರ್ತೀವಿ. ಈ ಸೀತಾಫಲ ಜಾತಿಯ ಗಿಡಗಳು ಬರಕ್ಕೆ ಬಹಳ ಹೊಂದ್ಕೋತವೆ ಅಂತಾರೆ, ಅದಕ್ಕೆ ಸಂಬಂಧಪಟ್ಟಂತ ಏನು ಹಣ್ಣುಗಳು ಹಾಕ್ಲಿಲ್ವಾ ಸರ್? ಇಲ್ಲ ಸರ್, ಸೀತಾಫಲ ಒಂದು ನಾಲ್ಕೈದು ಗಿಡ ಇದೆ ಅಷ್ಟೇ, ತುಂಬಾ ಲಾರ್ಜ್ ಸ್ಕೇಲ್ ಮಾಡ್ಲಿಲ್ಲ. ಅದು ಮ್ಯಾನ್ಯುಯಲ್ ಪಾಲಿನೇಷನ್ ಮಾಡ್ಬೇಕಾಗುತ್ತೆ, ಅದಕ್ಕೆ ಲೇಬರ್ ಇಂಟೆನ್ಸಿವ್ ಆಗುತ್ತೆ ಅಂತ ಹೇಳಿ. ಅದರದ್ದು ಅಣ್ಣ ತಮ್ಮಂದ್ರು ಇದಾವಲ್ಲ, ರಾಮಫಲ ಇದೆ, ಈಗ ಲಕ್ಷ್ಮಣ್ ಫಲ ಇದೆ. ನಮ್ಮ ತೋಟದಲ್ಲಿ ಈಗ ಆಲ್ಮೋಸ್ಟ್ ಒಂದು 500 ಗಿಡ ಹಾಕಿದೀವಿ ಲಕ್ಷ್ಮಣ್ ಫಲ. ಅದು ತುಂಬ ಕ್ಯಾನ್ಸರ್ ರೋಗಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅದನ್ನ ಈಗ ಪೌಡರ್ ಕೂಡ ಮಾಡಿಸ್ತಾ ಇದೀವಿ. ಅರ್ಥ ಆಗ್ಲಿಲ್ಲ, ಈಗ ಲಕ್ಷ್ಮಣ್ ಫಲ ಹಣ್ಣು ಸಿಗುತ್ತೆ, ಹಣ್ಣನ್ನ ಏನಾಗುತ್ತೆ ಅದು ಶೆಲ್ಫ್ ಲೈಫ್ ತುಂಬಾ ಕಡಿಮೆ, ಬೇಗ ಕೊಳ್ತೋಗುತ್ತೆ ಹಣ್ಣಾದ ತಕ್ಷಣ. ಅದು ತಿನ್ನಕ್ಕೆ ಅಷ್ಟು ಇಷ್ಟಪಡಲ್ಲ ಜನ, ಮೃದು ಆಗ್ಬಿಡುತ್ತೆ ತುಂಬಾ. ಸೊ ಹಾಗಾಗಿ ಅದನ್ನ ಪೌಡ್ರು ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದೀವಿ. ಲಕ್ಷ್ಮಣ ಫಲದ್ದು, ಲಕ್ಷ್ಮಣ ಫಲದ್ದು ಈ ಲಕ್ಷ್ಮಣ ಫಲ ಸಸಿಗಳನ್ನ ಎಲ್ಲಿಂದ ತಂದ್ರಿ ತಾವು? ಅದು ಒಂದು 5-10 ಗಿಡ ಚಟ್ಟಳಿಯಿಂದ ತಂದಿತ್ತು, ಆಮೇಲೆ ನಾವೇ ಮಲ್ಟಿಪ್ಲೈ ಮಾಡ್ಕೊಂಡು ಹೇಗೆ ಹಣ್ಣು ತಿನ್ಬಿಟ್ಟು ಆ ಬೀಜನ ಇದು ಮಾಡಿ ಗಿಡ ಮಾಡಿ ಒಂದು 500 ಗಿಡ ಮಾಡಿ ನಮ್ಮ ತೋಟದಲ್ಲೇ ಹಾಕೊಂಡಿದೀವಿ. ಒಂದು 200-300 ಗಿಡ ಅಷ್ಟು ಮಾರಿದೀವಿ. ಅಂದ್ರೆ ಬೀಜದಿಂದ ಬಂದ ಸಸಿ, ಅದು ಕಸಿ ಅನ್ಸಿ ಕಸಿ ಅಲ್ಲ. ಹೌದಾ, ಮಾಡ್ಬೋದಾ ಬೀಜದಿಂದ? ಮಾಡ್ಬೋದು, ನಾವೇ ಮಾಡಿದೀವಿ. ಅದೇ ಗಿಡಗಳು ನೆಟ್ಟಿದ್ದೀವಿ, ಈಗ ಅದು ಫಸಲು ಶುರು ಆಗ್ತಾ ಇದೆ. 500 ಗಿಡ ಹಾಕ್ಬಿಟ್ಟಿದ್ದೀರಿ ಒಟ್ಟಿಗೆ? ಅದು ಸೀಬೆ ಇತ್ತು ನಮ್ಮ ಒಂದು ಪ್ಲಾಟಲ್ಲಿ, ಅದೂ ಹಾಳಾಗ್ತಿದ್ದರಿಂದ ಅಲ್ಲಿಗೆ ಏನಾದ್ರು ರಿಪ್ಲೇಸ್ಮೆಂಟ್ ಹಾಕೋದಕ್ಕೆ ಇಲ್ಲೇ ಗಿಡ ನಮ್ಮಲ್ಲೇ ಇತ್ತಲ್ಲ ಅದನ್ನೇ ಟ್ರೈ ಮಾಡೋಣ ಅಂತ ಹೇಳಿ ಹಾಕಿದ್ದೀವಿ. ಆ್ಯಂಡ್ ಇಟ್ ಈಸ್ ಮೋರ್ ಹೆಲ್ಪ್ಫುಲ್ ಟು ಕ್ಯಾನ್ಸರ್ ಪೇಷಂಟ್ಸ್. ಸೊ ಹಾಗಾಗಿ ಅದಕ್ಕೊಂದು ಫ್ಯೂಚರ್ ಡಿಮ್ಯಾಂಡ್ ಬರುತ್ತೆ ಅಂತ ಹೇಳಿ ಹಾಕಿದ್ದೀವಿ. ಅಂದರೆ ಈಗ ಲಕ್ಷ್ಮಣ ಫಲಕ್ಕೆ ಮಾರುಕಟ್ಟೆ ಇಲ್ವಾ? ತುಂಬ ಕಡಿಮೆ ಇದೆ ಸರ್, ಅದನ್ನು ಯಾರೂ ಇಷ್ಟಪಟ್ಟು ತಗೊಳ್ಳಲ್ಲ. ಈಗ ಏನೋ ನಿಮಗೆ ರೋಗ ಇದೆ ಅದು ತಿಂದರೆ ಒಳ್ಳೇದಾಗುತ್ತೆ ಅಂದರೆ ತಗೋತಾರೆ, ಅದು ಬಿಟ್ಟರೆ ಅದನ್ನು ಯಾರು ನಿಮಗೆ ಇಷ್ಟಪಟ್ಟು ತಿನ್ನಬೇಕು ಅಂತ, ಅದು ಸ್ವಲ್ಪ ಹುಳಿ ಬರುತ್ತೆ, ಅದಕ್ಕೆ ಸೌರ್ ಸೋಪ್ ಅಂತಾರೆ. ಓಕೆ, ಅಂದರೆ ಬಹಳಷ್ಟು ಪ್ರಯತ್ನಗಳು ಮಾಡಿದಿರಿ ಅಲ್ವಾ ವ್ಯವಸಾಯದಲ್ಲಿ? ಅಂದರೆ ಈಗ ಆದಾಯದಲ್ಲಿ ಇದ್ದೀರೋ ಅಥವಾ ಇನ್ನೂ ನಷ್ಟದಲ್ಲೇ ಇದ್ದೀರೋ ಸರ್? ಇನ್ನೂ ನಷ್ಟದಲ್ಲೇ ಇದ್ದೀವಿ, ಆದಾಯ ನೋಡಿಲ್ಲ, ಬಟ್ ಶ್ಯೂರ್ ವಿಲ್ ಡೆಫಿನೆಟ್ಲಿ ಅಚೀವ್. ಏನಾಗುತ್ತೆ ಅಂದರೆ ಇವಾಗ ಯೂಟ್ಯೂಬು ಮತ್ತು ಇಲ್ಲೆಲ್ಲ ತುಂಬ ಕಂಟೆಂಟ್ ಕ್ರಿಯೇಟರ್ಗಳು ಎಕ್ಸಾಜುರೇಟ್ ಮಾಡಿ ತೋರಿಸ್ತಾರೆ. ಇಲ್ಲ ಅಂತಲ್ಲ, ಅದೇ ಕೋಟಿ ಸಂಪಾದಿಸಿರೋರು ಇದ್ದಾರೆ, ಲಾಸ್ ಮಾಡ್ಕೊಂಡಿರೋರು ಇದ್ದಾರೆ, ಬಟ್ ಹೈಲೈಟ್ ಆಗೋದು ಯಾರೋ ಒಬ್ಬರು ಇಬ್ಬರು ಎಷ್ಟೋ ಮಾಡಿದ್ರು ಅಂತ ಹೇಳಿ, ಆ್ಯಂಡ್ ಅದು ಕನ್ಸಿಸ್ಟೆಂಟ್ ಆಗಿರಲ್ಲ. ಯಾವುದೋ ಒಂದು ಪರ್ಸ್ನಲ್ಲಿ ಬಂದಿರ್ಬೋದು, ಅದನ್ನೇ ಹೈಲೈಟ್ ಮಾಡಿ ತೋರಿಸ್ತಾರೆ. ಸೊ ಹಾಗಾಗಿ ನಮ್ಮದು ಇಟ್ ಇಸ್ ಮೋರ್ ಆಫ್ ಎಕ್ಸ್ಪೆರಿಮೆಂಟಲ್. ಸೊ ಕ್ಯಾಶ್ಯೂ ವೈನ್ ಮಾಡಿದ್ವಿ, ಕ್ಯಾಶ್ಯೂ ಪ್ರಾಸೆಸ್ ಮಾಡಿದ್ವಿ, ಮಾರಿ ನಾವೇ ಮೈಸೂರು ಗೋಡಂಬಿ ಅಂತ ಪ್ರಾಡಕ್ಟ್ ಮಾಡಿ ಹಾಪ್ಕಾಮ್ಸು ಕೊಟ್ವಿ, ಲೋಕಲ್ ಮಾರ್ಕೆಟಲ್ಲೂ ಮಾರಿದ್ವಿ, ಅದರಲ್ಲಿ ತಿರ್ಗಾ ಫ್ಲೇವರ್ಸು ಮಾಡಿದ್ವಿ, ರೋಸ್ಟೆಡ್ಡು ಸಾಲ್ಟೆಡ್ ಹಾಗೆ. ಅದರ ಎಕ್ಸ್ಟೆನ್ಷನ್ ಆಗಿ ಇವಾಗ ಸಾರ್ ಸೂಪು, ನಿಮಗೆ ತಿಳಿದ್ರ ಹಾಗೆ ಸಾರ್ ಸೂಪು ಸೀತಾಫಲ ಫ್ಯಾಮಿಲಿನೇ, ಹಣ್ಣು ಆದಮೇಲೆ ಜಾಸ್ತಿ ದಿವಸ ಇಡೋಕ್ಕಾಗಲ್ಲ. ಸೊ ಸೀತಾಫಲದಷ್ಟು ಸ್ವೀಟ್ ಏನಿಲ್ಲ ಅದು ಹುಳಿ. ಸೊ ಯಾರು ಅಷ್ಟೊಂದು ಟೇಬಲ್ ಫ್ರೂಟ್ ಆಗಿ ಇಟ್ಟು ಮನೆಗೆ ತೊಗೊಂಬಂದು ತಿನ್ನಲ್ಲ, ಅನ್ಲೆಸ್ ಯಾರಿಗಾರ ಅದ್ರ ಬೆನಿಫಿಟ್ ಗೊತ್ತಿದೆ ಅನ್ನೋರು ಮಾತ್ರ ತಗೊಳ್ತಾರೆ. ನಮ್ಮದು ಇವಾಗ ಗಿಡಗಳು ಹಾಕಿದ್ದೀವಿ, ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ, ಬಟ್ ಅದಕ್ಕೆ ತಕ್ಕ ಹಾಗೆ ಮಾರ್ಕೆಟ್ ಇಲ್ಲ, ಓಪನ್ ಮಾರ್ಕೆಟಲ್ಲೇ ಮಾರಬೇಕು. ಸೊ ಹಾಗಾಗಿ ಅದಕ್ಕೂ ವ್ಯಾಲ್ಯೂ ಅಡಿಷನ್ ಮಾಡಬೇಕು, ಆ್ಯಂಡ್ ಶೆಲ್ಫ್ ಲೈಫ್ ಇಲ್ಲ, ತುಂಬ ದಿವಸ ಇಡೋಕ್ಕಾಗಲ್ಲ. ಸೊ ಹಾಗಾಗಿ ಅದನ್ನು ಪೌಡರ್ ರೀತಿಲಿ ಕನ್ವರ್ಟ್ ಮಾಡಿ ಮಾರಾಟ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಮಾಡಿದ್ದೀವಲ್ಲ, ಎಕ್ಸ್ಪೆರಿಮೆಂಟು ಮಾಡಿದ್ವಿ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಇಲ್ವಾಲಾ ಯೂನಿವರ್ಸಿಟಿಲಿ ಆಲ್ರೆಡಿ ಲಾಸ್ಟ್ ಇಯರ್ ಟ್ರೈ ಮಾಡಿದ್ವಿ, ಡಾಕ್ಟರ್ ರಶ್ಮಿ ಅಂತಿದ್ದಾರೆ ಅವರು ಮತ್ತು ಡೀನ್ ಎಲ್ಲರ ಸಹಾಯದಿಂದ ಮಾಡಿದ್ವಿ, ಆ್ಯಂಡ್ ಸಣ್ಣ ಪ್ರಮಾಣದಲ್ಲಿ ಮಾಡಿದ್ವಿ, ತುಂಬ ಚೆನ್ನಾಗಿ ಅನಿಸ್ತು. ಸೊ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೋದು ಅನ್ನೋ ಧೈರ್ಯ ಬಂದಿದ್ದರಿಂದ ಈ ವರ್ಷ ಒಂದು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಒಂದು ಮಾತು ಹೇಳಿದ್ರೆ ನೀವು ನಮ್ಮ ಜಮೀನನ್ನು ಏನು ಮಾಡಬಾರ್ದು ಅಂತ ತಿಳ್ಕೊಳ್ಳೋದಕ್ಕೆ ನೋಡಬೇಕು ಅಂತ ಅಲ್ವಾ? ಏನು ನಿಮ್ಮ ಅನುಭವಗಳನ್ನು ಎಲ್ಲದನ್ನು ಏನಾದರೂ ಪುಸ್ತಕದ ರೂಪದಲ್ಲಿ ಏನಾದರೂ ಹೊರತರೋ ಪ್ರಯತ್ನ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ ಸರ್. ಈ ತಿಂಗಳು 13ನೇ ತಾರೀಕು ನಾಳಿದ್ದು ಅದು ಕಲಾಮಂದಿರಲ್ಲಿ ಬುಕ್ ಲಾಂಚ್ ಮಾಡ್ತಾ ಇದ್ದೀವಿ. ಓಹೋ, ಏನು ಟೈಟ್ಲು ಸರ್ ಪುಸ್ತಕದ್ದು? ಮಾಣಿಕ್ಯ ಹಣ್ಣಿನ ತೋಟ ಅಂತ. ಓಕೆ, ಏನು ಬರೆದಿದ್ದೀರಿ ಅದರಲ್ಲಿ? ನಮ್ಮ ಎಕ್ಸ್ಪೀರಿಯನ್ಸ್ ಸರ್, ಹೇಗೆ ತೋಟ ಡ್ರೈ ಲ್ಯಾಂಡ್ ತೊಗೊಂಡು ಬ್ಯಾರನ್ ಲ್ಯಾಂಡ್ ತೊಗೊಂಡು ಹೇಗೆ ಅದನ್ನು ಈಗ ಆಲ್ಮೋಸ್ಟ್ 1-5 ಗಿಡ ಬೇವಿನ ಮರ ಬಿಟ್ಟರೆ ಏನೂ ಇರಲಿಲ್ಲ, ಇವತ್ತೊಂದು 10,000 ಮರ ಗಿಡಗಳಿದೆ ನಮ್ಮ ತೋಟದಲ್ಲಿ. ಅದೇ ನಮಗೊಂದು ಖುಷಿ, ಏನು ಕಂಪ್ಲೀಟ್ ಬ್ಯಾರನ್ ಇದ್ದದನ್ನು ಒಂದು ತೋಟ ಮಾಡಿದ್ದೀವಿ, ಅದ್ರ ಬಗ್ಗೆ ನಮ್ಮ ಎಕ್ಸ್ಪೀರಿಯನ್ಸ್ನ ಬರೆದಿದ್ದೀವಿ ಒಂದು ಬುಕ್. ಓಕೆ, ಅಂದರೆ ಯಾವತ್ತು ಅದು ರಿಲೀಸ್ ಆಗೋದು ಅಂದರೆ? 13 ಸರ್, ಕಲಾಮಂದಿರಲ್ಲಿ ಬೆಳಿಗ್ಗೆ 10:30. 10:30 ಎಷ್ಟೊತ್ತಂಗೆ ನಡೆಯುತ್ತೆ ಪ್ರೋಗ್ರಾಮ್? 1 ಗಂಟೆ. ಓಕೆ, ಅಲ್ಲಿಗೆ ಬಂದರೆ ನಿಮ್ಮ ಅನುಭವನೂ ಆಲಿಸ್ಬೋದು, ಪುಸ್ತಕನೂ ಖರೀದಿ ಮಾಡಿ ಓದ್ಕೋಬೋದು. ಹೌದು ಸರ್. ಅಲ್ವಾ? ಹೌದು. ಹೇಳಿ ಸರ್, ಇನ್ನೇನಾದರೂ ಆ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೇಳೋಕ್ಕಿದೆಯಾ? ಕಾರ್ಯಕ್ರಮದ ಆದಷ್ಟು ರೈತರುಗಳು ಬರಲಿ 13ನೇ ತಾರೀಕು. ನಿಮಗೆ ಪುಸ್ತಕ ಖರೀದಿ ಮಾಡಿ ಓದಿ, ಪುಸ್ತಕ ಖರೀದಿ ಮಾಡಿ ಓದಿ, ಜೊತೆಗೆ ನಮ್ಮ ಜೊತೆನೂ ಮೀಟ್ ಮಾಡೋಂಥ ಆಪರ್ಚುನಿಟಿ ಸಿಗುತ್ತೆ. ನಮ್ಮಿಂದ ನಮಗೆ ತಿಳಿದ ಮಟ್ಟಷ್ಟಿಗೆ ತಮಗೇನು ಹೆಲ್ಪ್ ಆಗ್ಬೋದು ಅದನ್ನು ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಈಗ ನಿಮ್ಮ ಜಮೀನಿಗೆ ಬರೋ ಮಾರ್ಗ ಹೇಗೆ ಸರ್, ಹೇಗೆ ಬರಬೇಕು? ಸರ್, ಹಂಪಾಪುರ, KR ನಗರ ಹಂಪಾಪುರ, ಅಲ್ಲಿ ಹಂಪಾಪುರ ಆದಮೇಲೆ ಮಂಚನಳ್ಳಿ ಗೇಟ್ ಅಂತ ಬರುತ್ತೆ, ಅಲ್ಲಿ ಲೆಫ್ಟ್ ತೊಗೊಂಡ್ರೆ ಮಿರ್ಲೆಗೆ ಹೋಗುತ್ತೆ ಆ ರೋಡು, ಅಲ್ಲಿ ಗಂಧನಳ್ಳಿ ಅಂತ ಬರುತ್ತೆ, ಗಂಧನಳ್ಳಿ ಕೆರೆ ಆದಮೇಲೆ ರೈಟ್ ತೊಗೋಬೇಕು. ಅಲ್ಲಿ ನಿಮ್ಮ ಜಮೀನಿಗೆ ಬರಬಹುದು. ಜಮೀನಿನ ಹೆಸರು ಮಾಣಿಕ್ಯ ಫಾರ್ಮ್. ಓಕೆ, ಅದೇ ಹೆಸರಿನಲ್ಲಿ ಒಂದು ಪುಸ್ತಕ ಬೇರೆ ಬರೆದಿದ್ದೀರಿ, ಅದು ನಾಡಿದ್ದು ಶನಿವಾರ ಕಲಾಮಂದಿರದಲ್ಲಿ ಬಿಡುಗಡೆ ಆಗುತ್ತೆ. ಹೌದು ಅಲ್ವಾ? ಹೌದು. ಇನ್ನೇನಾದರೂ ಅಂತಿಮವಾಗಿ ಹೇಳಕ್ಕಿದೆಯಾ ತಮಗೆ? ಒಂದು, ಈ ನನ್ನ ತಮ್ಮ ಹೇಳಿದಾಗೆ ಫೇಸ್ಬುಕ್ ಅಥವಾ ವಾಟ್ಸಪ್ಪಲ್ಲಿ ಒಂದು ಏನು ಎಕ್ಸಾಜುರೇಟ್ ಮಾಡಿ ಹೇಳ್ತಾರೆ ಅಂತಾರಲ್ಲ, ಅದರಿಂದ ಒಂದು ಅಡ್ವಾಂಟೇಜು ಇದೆ,